ಯಾವ ರೀತಿ ರೈತರಿಗೆ, ರೈತ ಉತ್ಪಾದಕ ಸಂಸ್ಥೆಗಳಿಗೆ ಮತ್ತು ರಫ್ತುದಾರರಿಗೆ ನೆರವಾಗ್ತಾ ಇದೆ, ವಿಶೇಷವಾದ ಯೋಜನೆಗಳ್ಯಾವುದು, ನಿಮ್ಮಲ್ಲಿ ನಡೆಸುವಂತಹ ತರಬೇತಿಗಳ್ಯಾವುದು, ಈ ಎಲ್ಲದರ ಬಗ್ಗೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಧರ್ಮರಾವ್ ಅವರೇ, ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಮತ್ತು ನಿಮ್ಮ ಸಂಸ್ಥೆ ಬಗ್ಗೆ ಸ್ವಲ್ಪ ಹೇಳಿ. ತಮಗೆ ಕನ್ನಡ ಬರಲ್ಲ ಗೊತ್ತು, ಸೂಕ್ಷ್ಮವಾಗಿ ನಿಮಗೆ ಬರೋ ಭಾಷೆಯಲ್ಲಿ ನಿಮ್ಮ ಅಪೆಡ ಸಂಸ್ಥೆಯ ಬಗ್ಗೆ ಮಾತನಾಡಿ. ನಮಸ್ಕಾರ ಸರ್. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಕನ್ವೇ ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಟು ಆಲ್ ಇಂಡಿಯಾ ರೇಡಿಯೋ ಮೈಸೂರ್ ಫಾರ್ ಇನ್ವೈಟಿಂಗ್ ಎಪಿಡ ಟು ದಿಸ್ ಪ್ರೋಗ್ರಾಮ್. ಥ್ಯಾಂಕ್ ಯು ಸೋ ಮಚ್. ಎಪಿಡ ಈಸ್ ಎ ಅಗ್ರಿಕಲ್ಚರಲ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ ಪ್ರೊಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂಡರ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಇಟ್ ವಾಸ್ ಕ್ರಿಯೇಟೆಡ್ ವಿತ್ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್. ಅವರ್ ಮೇನ್ ಮ್ಯಾಂಡೇಟ್ ಈಸ್ ಎಕ್ಸ್ಪೋರ್ಟ್ ಪ್ರಮೋಷನ್ ಆ್ಯಂಡ್ ಡೆವಲಪ್ಮೆಂಟ್ ಫಾರ್ ಇಟ್ಸ್ ಶೆಡ್ಯೂಲ್ ಪ್ರೊಡಕ್ಟ್ಸ್. ಓಕೆ ಮೇಡಮ್, ಅವ್ರೇನು ಹೇಳಿದ್ರು ಅದನ್ನು ಕನ್ನಡದಲ್ಲಿ ಹೇಳಿ. ಅಪಡ ಅಂದರೆ ಏನು, ಇದರ ಒಂದು ಎಕ್ಸ್ಪ್ಯಾನ್ಷನ್ ಕನ್ನಡದಲ್ಲಿ ಏನಾಗುತ್ತೆ ಹೇಳ್ತಾ ಹೋಗಿ ಸರ್. ಕನ್ನಡದಲ್ಲಿ ಅಪೇಡನ್ನು ಕೃಷಿ ಮತ್ತು ಸಂಸ್ಕೃತ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಅಂತಾರೆ. ಇದು ಭಾರತ ಸರ್ಕಾರವು 1985 ಅಪಡ ಕಾಯ್ದೆ ಅಡಿಯಲ್ಲಿ ಇದನ್ನು ಜಾರಿಗೊಳಿಸಲಾಯಿತು. ನಮ್ಮ ಮುಖ್ಯ ಕಚೇರಿ ನವದೆಹಲಿಯಲ್ಲಿದೆ. ದೇಶಾದ್ಯಂತ ರಫ್ತುದಾರರಿಗೆ ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ಪ್ರಾದೇಶಿಕ ಕಚೇರಿಗಳನ್ನು ಕೂಡ ತೆರೆದಿದ್ದೀವಿ. ಅದರಲ್ಲಿ ನಮ್ಮ ಕರ್ನಾಟಕದ ಪ್ರಾದೇಶಿಕ ಕಚೇರಿ ಬೆಂಗಳೂರಿನ ಹೆಬ್ಬಾಳದಲ್ಲಿದೆ ಸರ್. ಕರ್ನಾಟಕಕ್ಕೆ ಒಂದೇ ಒಂದು ಕಚೇರಿಯ ನಿಮ್ದು? ಹೌದು ಸರ್, ಹೌದು, ಅದು ಬೆಂಗಳೂರಿನ ಹೆಬ್ಬಾಳದಲ್ಲಿ ಸ್ಥಾಪಿಸಲಾಗಿದೆ. ನಿಮ್ಮ ಬ್ರಾಂಚ್ಗಳು ಬೇರೆ ಎಲ್ಲೂ ಇಲ್ಲ ಅಪಡದ್ದು? ಕರ್ನಾಟಕದಲ್ಲಿ ಒಂದಿದೆ ಸರ್, ಬೆಂಗಳೂರಲ್ಲಿ. ಬೇರೆ ಬೇರೆ ರಾಜ್ಯಗಳಿಗೆ ತಕ್ಕಂತೆ ಪ್ರಾದೇಶಿಕ ಕಚೇರಿಗಳಿವೆ. ಹೇಳಿ ಮೇಡಮ್, ನಿಮ್ಮ ಚಟುವಟಿಕೆಗಳು ಸರ್. ಅಪೇಡಾದಲ್ಲಿ ಮುಖ್ಯವಾಗಿ ಶೆಡ್ಯೂಲ್ಡ್ ಪ್ರಾಡಕ್ಟ್ಸ್ ಅಂತ 17 ಉತ್ಪನ್ನಗಳನ್ನು ನಿಗದಿ ಮಾಡಲಾಗಿದೆ. ಹಣ್ಣು ತರಕಾರಿಗಳಿಂದ ಹಿಡಿದು ಮಾಂಸ, ಮೊಟ್ಟೆ, ಡೈರಿ ಉತ್ಪನ್ನಗಳು, ಗೋಡಂಬಿ ಮತ್ತು ಅದರ ಉಪ ಉತ್ಪನ್ನಗಳು, ಬೇಳೆಕಾಳುಗಳು, ಹೀಗೆ ಸುಮಾರು 17 ಶೆಡ್ಯೂಲ್ಡ್ ಪ್ರಾಡಕ್ಟ್ಸನ್ನು ಇದೆ. ಮುಖ್ಯ ಚಟುವಟಿಕೆ ಅಂದರೆ ಯಾರಾದರೂ ಈ ಶೆಡ್ಯೂಲ್ಡ್ ಪ್ರಾಡಕ್ಟ್ಸನ್ನು ಎಕ್ಸ್ಪೋರ್ಟ್ ಮಾಡಬೇಕು ಅಂತಂದರೆ ಅಂಥವರನ್ನು ರಫ್ತುದಾರರನ್ನಾಗಿ ನಾವು ನೋಂದಾಯಿಸ್ಕೊಳ್ತೀವಿ. ಹಾಗೆ ಈ ರಫ್ತು ಮಾಡಲಿಕ್ಕೆ ರಫ್ತು ಉದ್ದೇಶದಲ್ಲಿರ್ತಕ್ಕಂಥ ಕೈಗಾರಿಕೆಗಳಿಗೆ ನಾವು ಬೇಕಾದಂಥ ಹಣ ಸಹಾಯವನ್ನು ಮಾಡ್ತೀವಿ. ರೈತರಿಗೆ ರಫ್ತು ಉದ್ದೇಶಕ್ಕಾಗಿ ಆ ಗುಣಮಟ್ಟದ ಬೆಳೆಗಳನ್ನ ಬೆಳಿಬೇಕು ಅಂದರೆ ಅದಕ್ಕೂ ಕೂಡ ನಮ್ಮಲ್ಲಿ ಸಹಾಯವನ್ನು ಮಾಡ್ತೀವಿ. ಅದಲ್ಲದೆ ಈ ಅಪೇಡಾದಲ್ಲಿ ಪ್ರೊಸೆಸಿಂಗ್ ಯೂನಿಟ್ಸ್ ಏನು ಬರುತ್ತೆ, ಈ ಕೃಷಿ ಉತ್ಪನ್ನಗಳ ಪ್ರೊಸೆಸಿಂಗ್ ಯೂನಿಟ್ಸು, ಅವುಗಳನ್ನು ಇನ್ಸ್ಪೆಕ್ಷನ್ ಮಾಡ್ತೀವಿ, ಅವುಗಳಿಗೆ ಮಾನ್ಯತೆಯನ್ನು ಕೊಡ್ತೀವಿ. ಹಾಗೆ ನಮ್ಮ ಭಾರತದಿಂದ ರಫ್ತಾಗ್ತಕ್ಕಂಥ ಕೃಷಿ ಉತ್ಪನ್ನಗಳಿಗೆ ಬೇಕಾದಂಥ ಮಾನದಂಡಗಳನ್ನು ಅಪೇಡಾ ನಿರ್ಧರಿಸುತ್ತೆ. ಇದಿಷ್ಟು ಅಪೇಡದ ಚಟುವಟಿಕೆಗಳು. ಇದಲ್ಲದೆ ಮುಖ್ಯವಾಗಿ ಒಂದು ಕಾರ್ಯ ಏನಂದರೆ ಅಪೇಡಾ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಆರ್ಗ್ಯಾನಿಕ್ ಪ್ರೊಡಕ್ಷನ್ಗೆ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿದೆ. ಸಾವಯವ ಉತ್ಪನ್ನಗಳಿಗೆ ಸರ್ಟಿಫಿಕೇಶನ್ ಕೊಡ್ತಕ್ಕಂಥ ಸರ್ಟಿಫಿಕೇಷನ್ ಬಾಡಿಗಳಿಗೆ ಅಪೇಡ ಮಾನ್ಯತೆಯನ್ನು ಕೊಡ್ತಾ ಇದೆ ಸರ್. ಇದಿಷ್ಟು ಮುಖ್ಯವಾದಂಥ ಅಪೇಡದ ಚಟುವಟಿಕೆಗಳು. ನೀವು ಒಂದೊಂದನ್ನೇ ವಿವರವಾಗಿ ಹೇಳ್ತಾ ಬನ್ನಿ ಮೇಡಮ್, ನಿಮ್ಮ ಚಟುವಟಿಕೆಗಳು ಒಂದೊಂದೇ ತಗೊಂಡು ಅದರಲ್ಲಿ ಏನೇನು ಚಟುವಟಿಕೆಗಳು ಮಾಡ್ತೀರಿ ಹೇಳ್ತಾ ಹೋಗಿ. ಮೊದಲನೇದಾಗಿ ರಫ್ತುದಾರರನ್ನು ನೋಂದಾಯಿಸಿಕೊಳ್ಳೋದು. ಇದರಲ್ಲಿ ನಮ್ಮ ಶೆಡ್ಯೂಲ್ಡ್ ಪ್ರಾಡಕ್ಟ್ಸ್ ಏನಿದೆ, 17 ಶೆಡ್ಯೂಲ್ಡ್ ಪ್ರಾಡಕ್ಟ್ಸ್, ಅದನ್ನು ರಫ್ತು ಮಾಡಬೇಕು ಅಂತ ಯಾರಾದರೂ ಇಚ್ಛಿಸಿದಲ್ಲಿ, ರೈತರೇ ಆಗ್ಬೋದು, ಯಾವಾದರೂ ಕಂಪ್ನಿಗಳಾಗಿರ್ಬೋದು, ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ಗಳಾಗ್ಬೋದು, ಅವುಗಳಿಗೆ ನಾವು ರಿಜಿಸ್ಟ್ರೇಷನ್ ಕಮ್ ಮೆಂಬರ್ಶಿಪ್ ಸರ್ಟಿಫಿಕೇಟನ್ನು ಕೊಡ್ತೀವಿ. ಯಾರೇ ರಫ್ತು ಮಾಡಬೇಕು ಅಂದರೂ ಈ RCMC ಹೊಂದಿರತಕ್ಕಂಥದ್ದು ಕಡ್ಡಾಯ. ಭಾರತದಿಂದ ರಫ್ತು ಮಾಡಬೇಕು ಅಂದರೆ RCMC ಬೇಕೇ ಬೇಕು, ಅದು ಅಪೇಡಾದ ಶೆಡ್ಯೂಲ್ ಪ್ರಾಡಕ್ಟ್ಸಿಗೆ ಮಾತ್ರ. ಅದೇ ಅಕ್ಕಿಯನ್ನು ರಫ್ತು ನಿಗದಿಪಡಿಸಿರುವಂತಹ ಉತ್ಪನ್ನಗಳನ್ನು ಯಾರಾದರೂ ವಿದೇಶಗಳಿಗೆ ರಫ್ತು ಮಾಡಬೇಕು ಅಂತಂದರೆ ಅಂಥ ಸಂಸ್ಥೆಗಳನ್ನು ತಾವು ಏನು ಮಾಡ್ತೀರಿ, ನೋಂದಣಿ ರಫ್ತುದಾರರನ್ನಾಗಿ ನೋಂದಣಿ ಮಾಡ್ಕೊಳ್ತೀವಿ. ಓಕೆ, ಯಾವುದಾದ್ರೂ FPOಗಳು ನೋಂದಣಿ ಮಾಡಿಸ್ಕೊಂಡಿದ್ದವ? ಸುಮಾರು ಆಗಿದೆ ಸರ್, ಸುಮಾರು ಸರಿಸುಮಾರು 1,500 FPOಗಳನ್ನು ನಾವು ರಫ್ತುದಾರರನ್ನಾಗಿ ನೋಂದಣಿ ಮಾಡ್ಕೊಂಡಿದ್ದೀವಿ. ಕರ್ನಾಟಕದಲ್ಲಿ ಸುಮಾರು 150 ಹೆಚ್ಚು FPOಗಳನ್ನು ರಫ್ತುದಾರರಾಗಿ ನೋಂದಣಿ ಮಾಡ್ಕೊಂಡಿದ್ದೀವಿ. ಅವರೇನಾದರೂ ರಫ್ತು ಮಾಡ್ತಾ ಇದ್ದಾರೆ? ಮಾಡ್ತಾ ಇದ್ದಾರೆ ಸರ್, ಸುಮಾರು FPOಗಳು ಮಾಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತೇ ಇದೆ, ಕರ್ನಾಟಕನ ಸಿರಿಧಾನ್ಯಗಳ ತವರು ಮನೆ ಅಂತ ಹೇಳ್ತೀವಿ. ಹಾಗೆ ಸುಮಾರು FPOಗಳು ಮಿಲೆಟ್ಸ್ಗಳನ್ನ, ಸಿರಿಧಾನ್ಯಗಳನ್ನ ರಫ್ತು ಮಾಡ್ತಾ ಇದ್ದಾರೆ. ಬೆಂಗಳೂರು ರೋಸಾನಿಯನ್ ರಫ್ತಾಗ್ತಾ ಇದೆ, ವಿಶೇಷವಾಗಿ ಮಲೇಷಿಯಾ, ಸಿಂಗಾಪುರ್ ದೇಶಗಳಿಗೆ ಬಹು ಬೇಡಿಕೆ ಇದೆ ಬೆಂಗಳೂರು ರೋಸಾನಿಯನ್ಗೆ. ಹೀಗೆ ಹಣ್ಣು ತರಕಾರಿಗಳು ಕೂಡ ರಫ್ತಾಗ್ತಾ ಇದೆ ಸರ್ FPOದಲ್ಲಿ. ಬಹಳ ವಿಶೇಷ ಅಂದರೆ, ಈಗ ನೀವು ನೋಂದಣಿ ಮಾಡ್ತೀನಿ ಅಂತಂದ್ರಲ್ಲ, ಅದರದ್ದೇನಾದರೂ ಪ್ರೊಸೀಜರ್ ಇರುತ್ತಾ? FPOಗಳು ಹೇಗೆ ನೋಂದಣಿ ಮಾಡ್ಕೋಬೋದು ರಫ್ತುದಾರರಾಗಿ ತಮ್ಮಲ್ಲಿ? ಹೌದು ಸರ್, ಮುಖ್ಯವಾಗಿ ಸರ್ ನೋಂದಣಿ ಮಾಡಬೇಕು ಅಂತಂದರೆ DGFT ವೆಬ್ಸೈಟ್ ಇದೆ, ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ವೆಬ್ಸೈಟು, ಅದರಲ್ಲಿ ಹೋಗಿ ಅವರು ಕಾಮಡಿಟಿ ಬೋರ್ಡನ್ನು ಸೆಲೆಕ್ಟ್ ಮಾಡಬೇಕು. ಅಪೇಡಾದ ಶೆಡ್ಯೂಲ್ಡ್ ಪ್ರಾಡಕ್ಟ್ಸ್ ಇದ್ದರೆ ಅವರು ಅಪೇಡಾವನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ಕೆಲವೊಂದು ದಾಖಲೆಗಳನ್ನು ಕೇಳುತ್ತೆ, ಆ ದಾಖಲೆಗಳನ್ನು ತುಂಬಿ ERCMC ಅಪ್ಲೈ ಮಾಡಬೇಕಾಗುತ್ತೆ. ಎಲ್ಲವೂ ಆನ್ಲೈನ್ ಪ್ರೊಸೀಜರ್ ಇರುತ್ತೆ, ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಬೋದು. ERCMC ಎರಡು ಥರ ಇದೆ, ಒಂದು ಮರ್ಚೆಂಟ್ ಎಕ್ಸ್ಪೋರ್ಟರ್ ಆಗಿ ಕೊಡ್ತೀವಿ, ಇನ್ನೊಂದು ಮ್ಯಾನುಫ್ಯಾಕ್ಚರ್ ಎಕ್ಸ್ಪೋರ್ಟರ್ ಆಗಿ ಕೊಡ್ತೀವಿ. ಮರ್ಚೆಂಟ್ ಎಕ್ಸ್ಪೋರ್ಟರು ಅವರು ಬೆಳೆಯನ್ನು ಬೆಳೆಯೋದಿಲ್ಲ, ರೈತರು ಬೆಳೀತಕ್ಕಂಥ ಬೆಳೆನ ತೊಗೊಂಡು ಬಂದು ಬೇರೆ ದೇಶಗಳಿಗೆ ರಫ್ತು ಮಾಡ್ತಾರೆ, ಅವ್ರನ್ನ ಮರ್ಚೆಂಟ್ ಎಕ್ಸ್ಪೋರ್ಟರ್ ಅಂತಾರೆ. ಮ್ಯಾನುಫ್ಯಾಕ್ಚರ್ ಎಕ್ಸ್ಪೋರ್ಟರು ತಾವೇ ಖುದ್ದಾಗಿ ಬೆಳೆದು ಅಥವಾ ಅದು ಆಹಾರವನ್ನು ಸಂಸ್ಕರಿಸಿ ಅದನ್ನು ರಫ್ತು ಮಾಡ್ತಕ್ಕಂಥವ್ರಿಗೆ ಮ್ಯಾನುಫ್ಯಾಕ್ಚರ್ ಎಕ್ಸ್ಪೋರ್ಟರ್ ಅಂತಾರೆ. ತಮ್ಮ ಏನೇನು ಸಂಸ್ಥೆಯ ಹೆಸರು, ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡು, ಹಾಗೆ ಅವರ ಬ್ಯಾಂಕ್ ಡೀಟೇಲ್ಸು ಇದೆಲ್ಲವನ್ನು ಅರ್ಜಿಯಲ್ಲಿ ಫಿಲ್ ಮಾಡಿ, ಅರ್ಜಿಯ ಶುಲ್ಕ ಇರುತ್ತೆ ಸರ್, ಒಟ್ಟಾರೆ GST ಸೇರಿ 5,900 ರೂಪಾಯಿ ಶುಲ್ಕ ಇರುತ್ತೆ RCMC. ಆ ಶುಲ್ಕವನ್ನು ಕಟ್ಟಿ ಅರ್ಜಿಯನ್ನು ಅವ್ರು ಹಾಕಬೇಕಾಗುತ್ತೆ ಆನ್ಲೈನ್ ಮೂಲಕ. ಒಂದು ಸಾರಿ ಅರ್ಜಿ ಹಾಕಿದರೆ ಆ ಅರ್ಜಿ ನಮ್ಮ ಅಪೇಡ ಅಧಿಕಾರಿಗಳಿಗೆ ಬರುತ್ತೆ, ಅವರು ಆ ಅರ್ಜಿಯನ್ನು ವೆರಿಫೈ ಮಾಡಿ ಕರೆಕ್ಟ್ ಇದೆ ಅಂತ ಅನಿಸಿದರೆ ಅವರಿಗೆ 2-3 ದಿನಗಳೊಳಗಡೆ RCMC ಇಶ್ಯೂ ಮಾಡ್ತಾರೆ. ಈ ಒಂದು ಸಾರಿ RCMC ತಗೊಂಡ್ರೆ ಅದು 5 ವರ್ಷವರೆಗೂ ವ್ಯಾಲಿಡಿಟಿ ಇರುತ್ತೆ. 5 ವರ್ಷದ ನಂತರ ಅವ್ರಿಗೆ ಬೇಕು ಅಂದರೆ ರಿನಿವಲ್ ಮಾಡ್ಕೋಬೋದು. ಸೇಮ್ ಅದೇ DGFT ವೆಬ್ಸೈಟ್ಗೆ ಹೋಗಿ ರಿನಿವಲ್ RCMC ಅಂತ ಕೊಟ್ಟರೆ ರಿನಿವಲ್ ಆಗುತ್ತೆ. ಧರ್ಮರಾವ್ ಅವರೇ, ಈಗ ರೈತ ಉತ್ಪಾದಕ ಕಂಪನಿಗಳು FPOಗಳು ಸರ್, ಅಂದರೆ ರೈತರುಗಳು ಎಕ್ಸ್ಪೋರ್ಟ್ ಮಾಡುವಂತಹ ಒಂದು ಆಲೋಚನೆ ಇದೆಯಲ್ಲ ಸರ್, ಟು ಗಿವ್ ಬೆಟರ್ ರೆವಿನ್ಯೂ ಟು ದಿ ಫಾರ್ಮರ್ಸ್, ಎಪ್ರೆ ಹ್ಯಾಸ್ ಗಿವನ್ ಸ್ಪೆಷಲ್ ಫೋಕಸ್ ಆನ್ ಪ್ರಮೋಷನ್ ಆಫ್ ದ ಫಾರ್ಮ್ ಪ್ರೊಡ್ಯೂಸ್ ಆರ್ಗನೈಸೇಷನ್ಸ್. ಸೊ ವಿ ಆರ್ ಗಿವಿಂಗ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಟು ದ ಫಾರ್ಮ್ ಪ್ರೊಡ್ಯೂಸ್ ಆರ್ಗನೈಸೇಷನ್ಸ್. ವಾಟ್ ಈಸ್ ದ ಎಕ್ಸ್ಪೋರ್ಟ್ ಪ್ರೊಸೀಜರ್ ಫಾರ್ ಎಕ್ಸ್ಪೋರ್ಟ್ ಆಫ್ ಎಪ್ರೆ ಶೆಡ್ಯೂಲ್ ಪ್ರೊಡಕ್ಟ್ಸ್? ವಿ ಆರ್ ಗಿವಿಂಗ್ ದಟ್ ಟ್ರೈನಿಂಗ್ ಆ್ಯಂಡ್ ವಿ ಆರ್ ಆಲ್ಸೋ ಮೇಕಿಂಗ್ ದಿ ಫೀಲ್ಡ್ ವಿಸಿಟ್ಸ್. ವಾಟ್ ಈಸ್ ದಿ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಫಾರ್ ಎಕ್ಸ್ಪೋರ್ಟ್ ಆಫ್ ಎನಿ ಅಗ್ರಿ ಕಮಾಡಿಟೀಸ್? ವಾಟ್ ಪ್ರೋಟೋಕಾಲ್ ದೇ ಹ್ಯಾವ್ ಟು ಫಾಲೋ ಡ್ಯೂರಿಂಗ್ ದ ಶಿಪ್ಮೆಂಟ್ ಆ್ಯಂಡ್ ವಾಟ್ ಈಸ್ ದ ಲಾಜಿಸ್ಟಿಕಲ್ಸ್ ಆ್ಯಂಡ್ ವಾಟ್ ಆರ್ ದ ಕಾರ್ಡ್ಸ್ ಇನ್ವಾಲ್ವ್ ಇನ್ ಎಕ್ಸ್ಪೋರ್ಟ್ಸ್? ದೋಸ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಆಲ್ಸೋ ವಿ ಆರ್ ಪ್ರೊವೈಡಿಂಗ್ ಇಟ್ ಇನ್ ರಿಜಿಸ್ಟ್ರೇಷನ್ ಆಫ್ ಫಾರ್ಮ್ ಪ್ರೊಡ್ಯೂಸ್ ಆರ್ಗನೈಸೇಷನ್ಸ್. ಕರ್ನಾಟಕ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸ್ಟೇಟ್ ವೇರ್ ಮೋರ್ ನಂಬರ್ ಆಫ್ ಫಾರ್ಮ್ ಪ್ರೊಡ್ಯೂಸ್ ಫಾರ್ ರಿಜಿಸ್ಟರ್ಡ್ ಇನ್ ಇಂಡಿಯಾ ಆ್ಯಂಡ್ ವಿ ಹ್ಯಾವ್ ಆಲ್ಸೋ ಫ್ಲಾಗ್ ಶಿಪ್ ಸೋ ಮೆನಿ ಟ್ರಯಲ್ ಶಿಪ್ಮೆಂಟ್ಸ್ ಫ್ರಮ್ ದ ಕರ್ನಾಟಕ ಸ್ಟೇಟ್, ಎಸ್ಪೆಷಲಿ ಇನ್ ಮಿಲೆಟ್ಸ್, ರೋಸ್ ಆನಿಯನ್ ಆ್ಯಂಡ್ ಹಾರ್ಟಿಕಲ್ಚರ್ ಪ್ರೊಡಕ್ಟ್ಸ್. ಅವ್ರು ಏನು ಹೇಳಿದ್ರು, ತರಬೇತಿ ಕೊಡ್ತೀವಿ ಅಂತಂದ್ರು FPOಗಳಿಗೆ, ಸ್ವಲ್ಪ ಹೇಳಿ ಮೇಡಮ್ ಏನು ತರಬೇತಿ ಕೊಡ್ತಿರತ್ತೆ ಅವ್ರು? ಸರ್, ನಾವು ರಫ್ತು ಮಾಡ್ತಕ್ಕಂಥ ಪ್ರೊಸೀಜರನ್ನು FPOಗಳಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಮೊಟ್ಟ ಮೊದಲನೇದಾಗಿ ಅವರು ಹೇಗೆ ರಫ್ತುದಾರರಾಗಿ ರಿಜಿಸ್ಟರ್ ಮಾಡ್ಕೋಬೇಕು, ಯಾವ ರೀತಿಯ ಸೌಲಭ್ಯಗಳನ್ನು ನಮ್ಮಿಂದ ಪಡೆಯಬೇಕು, ಯಾವ ರೀತಿ ಅವರ ವಸ್ತುವನ್ನು ಗುಣಮಟ್ಟವನ್ನು ಕಾಯ್ದುಕೊಳ್ಬೇಕು ಅವರ ಕೃಷಿ ಉತ್ಪನ್ನದ, ಹಾಗೆ ಯಾವ ರೀತಿ ಯಾವ ಯಾವ ಮೆಷರ್ನ ಫಾಲೋ ಮಾಡಬೇಕು ಎಕ್ಸ್ಪೋರ್ಟ್ ಮಾಡೋವಾಗ ಅನ್ನೋದ್ರ ಬಗ್ಗೆ ನಾವು ಸಾಮರ್ಥ್ಯ ಅಭಿವೃದ್ಧಿ ತರಬೇತಿಗಳನ್ನ ಕೊಡ್ತೀವಿ, ವರ್ಕ್ಶಾಪ್ಗಳನ್ನ ಕೊಡ್ತೀವಿ, ಫೀಲ್ಡ್ ವಿಸಿಟ್ನ ಮಾಡ್ತೀವಿ, ಬಯ್ಯರ್ ಸೆಲ್ಲರ್ ಮೀಟ್ ಅಂತ ಮಾಡ್ತೀವಿ. ಇದರಲ್ಲಿ ರಫ್ತುದಾರರು ಮತ್ತು ಆಮದುದಾರರು ಇಬ್ಬರನ್ನೂ ಕೂರಿಸಿ ಒಂದು ಸಭೆಯನ್ನು ಮಾಡ್ತೀವಿ. ಅವರಿಗೆ ಇವರಿಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅವರು ಕನ್ವರ್ಸೇಷನ್ ಮಾಡಿಕೊಂಡು ಅವರ ವ್ಯಾಪಾರವನ್ನು ಕುದುರಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇನ್ನೊಂದು ಇಂಟರ್ನ್ಯಾಷನಲ್ ಬಯ್ಯರ್ ಸೆಲ್ಲರ್ ಮೀಟ್ಗಳನ್ನ ಕೂಡ ಆಗಾಗ್ಗೆ ಮಾಡ್ತಾ ಇರ್ತೀವಿ. ಇದರಲ್ಲಿ ಬೇರೆ ದೇಶದ ಇಂಪೋರ್ಟರ್ಸ್ನ ನಮ್ಮ ದೇಶಕ್ಕೆ ಕರೆಸಿ ನಮ್ಮಲ್ಲಿರ್ತಕ್ಕಂಥ ರಫ್ತುದಾರರಿಗೆ ಭೇಟಿ ಮಾಡಿಸ್ತೀವಿ. ಅಲ್ಲಿಂದ ಅವರಿಗೆ ಏನು ಟ್ರೇಡ್ ಲಿಂಕ್ಸ್ ಬೇಕು, ಬೈ ಲೀಡ್ಸು, ಸೆಲ್ ಲೀಡ್ಸನ್ನು ಜನರೇಟ್ ಮಾಡಿಕೊಡ್ತೀವಿ. ಹಾಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವ್ಯಾಪಾರ ಮೇಳಗಳನ್ನ ನಾವು ಮಾಡ್ತಾ ಇರ್ತೀವಿ. ಅದರಲ್ಲಿ ಭಾಗವಹಿಸ್ಕೊಳ್ಳಿಕ್ಕೆ FPOಗಳಿಗೆ ಮತ್ತು ರೈತರಿಗೆ ವಿಶೇಷವಾದ ಸಬ್ಸಿಡಿ ಮೂಲಕ ಸ್ಟಾಲ್ಗಳನ್ನ ಒದಗಿಸ್ಕೊಡ್ತೀವಿ. ಅಲ್ಲಿ ಬಂದು ಅವರ ವಸ್ತುಗಳನ್ನು ಪ್ರದರ್ಶಿಸಿ ಇಂಪೋರ್ಟರ್ಸ್ ಜೊತೆ ಸಂವಾದ ನಡೆಸಿ ಅವರ ವ್ಯವಹಾರನ ಕುದುರಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಸರ್. ಇದನ್ನು ಭಾರತದಲ್ಲೂ ನಡೆಸ್ತೀರಿ, ವಿದೇಶದಲ್ಲೂ? ಹೌದು ಹೌದು ಸರ್, ದೇಶೀಯ ಮೇಳಗಳು ಇದೆ, ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳಗಳು ಇದೆ. ದೇಶೀಯ ವ್ಯಾಪಾರ ಮೇಳಗಳಲ್ಲಿ ಮುಖ್ಯವಾಗಿ ಸಿಯಾಲ್, ಇಂಡಸ್ ಫುಡ್, ವರ್ಲ್ಡ್ ಫುಡ್ ಇಂಡಿಯಾ, ಆಹಾರ್, ಬಯೋಫ್ಯಾಕ್, ಈ ರೀತಿ ದೇಶೀಯ ಮೇಳಗಳಿದೆ. ಈಗ ಮುಂದಿನ ನವೆಂಬರಲ್ಲಿ ಬಯೋಫ್ಯಾಕ್ ಅಂತ ಒಂದು ಮೇಳ ನಡೀತಾ ಇದೆ. ಇದು ಪರ್ಟಿಕ್ಯುಲರ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗೆ ಸೀಮಿತ ಆದಂಥ ಮೇಳ. ಇದು ಸಾವಯವ ಉತ್ಪನ್ನದಾರರು ಅಥವಾ ರಫ್ತುದಾರರು ಬಂದು ಅಲ್ಲಿ ತಮ್ಮ ವಸ್ತುಗಳನ್ನು ಪ್ರದರ್ಶಿಸ್ಬೋದು. ಸುಮಾರು 50-60 ದೇಶಗಳಿಂದ ಇಂಪೋರ್ಟರ್ಸ್ ಅಲ್ಲಿಗೆ ಬರ್ತಾರೆ, ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿ ತಮ್ಮ ವ್ಯಾಪಾರವನ್ನು ವೃದ್ಧಿಸ್ಕೋಬಹುದು. ರೈತ ಉತ್ಪಾದಕ ಸಂಸ್ಥೆಗಳು ಭಾಗವಹಿಸಬಹುದು, ಎಲ್ಲರೂ ಭಾಗವಹಿಸಬಹುದು. ಸ್ಪೆಷಲಿ ಮಹಿಳಾ ಉತ್ಪಾದಕರಿಗೆ ನಮ್ಮಲ್ಲಿ ಸಪರೇಟ್ ಆದಂಥ ಒಂದು ಸಬ್ಸಿಡಿ ಮೂಲಕ ಸ್ಟಾಲ್ಗಳನ್ನು ಕೊಡ್ತೇವೆ, ಎಲ್ಲರೂ ಬಂದು ಪ್ರಯೋಜನ ಪಡ್ಕೋಬಹುದು ಸರ್. ಓಕೆ, ಇದು ಬಹಳ ಮೊದಲನೇ ವಿಚಾರ. ಮತ್ತೆ ಬೇರೆ ಬೇರೆ ಚಟುವಟಿಕೆಗಳು ತಮ್ಮ ಸಂಸ್ಥೆ ಹೇಳ್ತಾ ಹೋಗಿ ಮೇಡಮ್. ಹಾಗೆ ನಮ್ದ್ರಲ್ಲಿ ಸರ್ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಸ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ಇದು ಆನ್ಲೈನಲ್ಲೂ ಆಗುತ್ತೆ, ಫಿಸಿಕಲ್ ಆಗಿ ಆಗುತ್ತೆ. ಬೇಕಾದಂಥ ಅದಕ್ಕೆ ತಕ್ಕಂಥ ಲಿಂಕ್ಗಳನ್ನ ನಾವು ನಮ್ಮಲ್ಲಿ ಯಾರ್ಯಾರು ರಿಜಿಸ್ಟರ್ ಆಗಿದ್ದಾರೆ ಎಲ್ಲ ರಫ್ತುದಾರರಿಗೆ ಆಗಾಗ್ಗೆ ವಾರಕ್ಕೆ ಒಂದು ಇಲ್ಲ ಎರಡು ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇರ್ತೀವಿ, ಫೀಲ್ಡ್ ವಿಸಿಟ್ಗಳನ್ನ ಮಾಡ್ತಾ ಇರ್ತೀವಿ. ಅಲ್ಲಿಗೆ ಈ ರಫ್ತುದಾರರನ್ನ ನಮ್ಮಲ್ಲಿ ನೋಂದಣಿ ಆದಂಥ ರಫ್ತುದಾರರನ್ನ ಇನ್ವೈಟ್ ಮಾಡಿ ಅವರಿಗೆ ತಕ್ಕಂಥ ಅವರು ಬೇಡಿಕೆ ಇಟ್ಟಂಥ ವಿಷಯದ ಮೇಲೆ ಚರ್ಚಿಸಿ ಅವ್ರಿಗೆ ಬೇಕಾದಂಥ ಇನ್ಫಾರ್ಮೇಶನ್ನ ನಾವು ಕೊಡ್ತೀವಿ. ನಿಮ್ಮಲ್ಲಿ ತರಬೇತಿ ಕೊಡೋದಕ್ಕೆ ಏನು ಸೌಕರ್ಯ ಇದೆ ನಿಮ್ಮ ಸಂಸ್ಥೆನಲ್ಲಿ? ಟ್ರೈನಿಂಗ್ ಹಾಲ್, ಕಾನ್ಫರೆನ್ಸ್ ಹಾಲ್ ಇದೆ ಸರ್, ಕಾನ್ಫರೆನ್ಸ್ ಹಾಲ್ ಇದೆ. ಹಾಗೆ ನಾವು ಇನ್ಲೈನ್ ಡಿಪಾರ್ಟ್ಮೆಂಟ್ಗಳು, ಯೂನಿವರ್ಸಿಟಿಗಳು, KVKಗಳು ಇವುಗಳ ಜೊತೆನೂ ಟೈಅಪ್ ಆಗಿದ್ದೀವಿ. ನಾವು ಈಗೊಂದು ತರಬೇತಿ ಕೊಡ್ತಾ ಇದ್ದೀವಿ ಅಂದರೆ ರಫ್ತು ಬಗ್ಗೆ ತರಬೇತಿ ಕೊಡ್ತಾ ಇದ್ದೀವಿ ಅಂದರೆ ಆ ಬೆಳೆಯನ್ನು ಬೆಳೆಯೋಕ್ಕೂ ಕೂಡ ಆ ಸಬ್ಜೆಕ್ಟಿನ ಎಕ್ಸ್ಪರ್ಟ್ಸ್ಗಳನ್ನ ಕರೆಸಿ ಅದ್ರ ಬಗ್ಗೆನೂ ಕೂಡ ನಾವು ತಿಳುವಳಿಕೆಯನ್ನು ಮೂಡಿಸ್ತೀವಿ. ಯಾಕಂದರೆ ರಫ್ತು ಗುಣಮಟ್ಟ ಕಾಯ್ದುಕೊಳ್ಳೋದು ಭೂಮಿಯಲ್ಲಿ ಬೀಜನ ಬಿತ್ತಿದಾಗಿಂದ ಶುರುವಾಗುತ್ತೆ. ಅದು ಹಾರ್ವೆಸ್ಟ್ ಮಾಡಿ ನಾನು ಕಳಿಸ್ಬಿಡ್ತೀನಿ ಅಂದರೆ ಹಾಗಲ್ಲ. ನಾವು ಬಿತ್ತಿದಾಗಿಂದ ಯಾವ ಯಾವ ಕ್ರಿಮಿನಾಶಕಗಳು, ಕೀಟನಾಶಕಗಳು, ಹೇಗೆ ಬೆಳಿಬೇಕು, ಯಾವ ಕೆಮಿಕಲ್ಸ್ನ ಯೂಸ್ ಮಾಡಬೇಕು, ಯಾವುದನ್ನ ಯೂಸ್ ಮಾಡಬಾರ್ದು, ಇದೆಲ್ಲನೂ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದಕ್ಕೋಸ್ಕರ ಆ ಸಬ್ಜೆಕ್ಟಿನ ಎಕ್ಸ್ಪರ್ಟ್ಗಳನ್ನ ಕರಿತೀವಿ, ಕರೆದು ಆ ಸಬ್ಜೆಕ್ಟಿಗೆ ತಕ್ಕಂತೆ ನಾವು ಟ್ರೈನಿಂಗನ್ನು ಕೊಡ್ತಾ ಇರ್ತೀವಿ ಸರ್. ಓಕೆ, ಮತ್ತೆ ಬೇರೆ ಚಟುವಟಿಕೆಗಳು? ಒಂದು FPOಗಳಿಗೆ ತರಬೇತಿಯನ್ನು ಕೊಡ್ತೀನಿ ಅಂತ ಹೇಳಿದ್ರಿ. ಹೌದು ಸರ್. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದ ಮೇಳಗಳಲ್ಲಿ ಭಾಗವಹಿಸೋದಕ್ಕೆ ಉತ್ತೇಜನವನ್ನು, ಇದು ಒಂದು ಮುಖ್ಯವಾದ ವಿಷಯ ಸರ್. ಅಂತಾರಾಷ್ಟ್ರೀಯ ಮೇಳಗಳಲ್ಲಿ ನಮ್ಮ ಇಲ್ಲಿನ ರಫ್ತುದಾರರನ್ನ ಇನ್ವೈಟ್ ಮಾಡ್ತೀವಿ. ನಮ್ಮ ಅಪೆಡ ವೆಬ್ಸೈಟಲ್ಲಿ ಅದಾದರೂ ಅಪ್ಕಮಿಂಗ್ ಟ್ರೇಡ್ ಫೇರ್ ಇದ್ದರೆ, ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಇದ್ದರೆ, ಅದಕ್ಕೆ ಇನ್ವಿಟೇಷನ್ನ ಬಿಟ್ಟಿರ್ತಾರೆ. ಆನ್ಲೈನ್ ಮೂಲಕ ಹೋಗಿ ನಾವಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಿದ ಮೇಲೆ ಆ ಟ್ರೇಡ್ ಫೇರ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಬೇಕಾದಂಥ ವಿವರಗಳನ್ನ ಕೊಡ್ತಾರೆ. ನಮ್ಮ ಅಪೆಡ ಪೆವಿಲಿಯನ್ನಲ್ಲಿ ತಾವುಗಳು ಖುದ್ದಾಗಿ ಬಂದು, ಅದು ಅಂತಾರಾಷ್ಟ್ರೀಯ ಮೇಳದಲ್ಲಿ ಖುದ್ದಾಗಿ ಬಂದು ತಮ್ಮ ವಸ್ತುವನ್ನು ಪ್ರದರ್ಶಿಸ್ಬೋದು. ಅದ್ರ ಜೊತೆ ಅವ್ರು ಬರೋಕ್ಕಾಗಲ್ಲ ಅಕಸ್ಮಾತ್ ಅಂತಂದರೆ, ರಿಕ್ವೆಸ್ಟ್ ಮಾಡಿದರೆ ಅವರ ವಸ್ತುಗಳನ್ನು ಅಥವಾ ಉತ್ಪನ್ನಗಳ ಸ್ಯಾಂಪಲ್ಗಳನ್ನು ನಮ್ಮ ಅಧಿಕಾರಿಗಳ ಜೊತೆ ಕಳಿಸ್ಬೋದು. ಅಲ್ಲಿ ಆ ಸ್ಯಾಂಪಲ್ಗಳ ಮೇಲೆ ಯಾವುದಾದ್ರೂ ಕ್ವೇರೀಸ್ ಬಂದರೆ, ಯಾವುದಾದ್ರೂ ಬೈ ಲೀಡ್ ಸಿಕ್ಕರೆ ನಾವು ಅದನ್ನು ರಿವರ್ಟ್ ಬ್ಯಾಕ್ ಮಾಡ್ತೀವಿ ಸರ್. ನಿಮ್ಮದು ಉತ್ಪನ್ನಗಳನ್ನು ಒಂದಷ್ಟು ಹೇಳ್ಬೋದಾ, ಯಾವ್ಯಾವ ಉತ್ಪನ್ನಗಳಿಗೆ ತಾವು ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ? ಒಟ್ಟಾರೆ 17 ಶೆಡ್ಯೂಲ್ ಪ್ರಾಡಕ್ಟ್ಸ್ ಇದೆ ಸರ್. ಮೊದಲನೇದಾಗಿ ಹಣ್ಣು ತರಕಾರಿಗಳು ಮತ್ತು ಅವುಗಳ ಉತ್ಪನ್ನಗಳು, ಮಾಂಸ ಮತ್ತು ಮಾಂಸದ ಉತ್ಪನ್ನಗಳು, ಕೋಳಿ ಮತ್ತು ಕೋಳಿ ಉತ್ಪನ್ನಗಳು, ಡೈರಿ ಉತ್ಪನ್ನಗಳು, ಮಿಠಾಯಿ ಬಿಸ್ಕತ್ ಮತ್ತು ಬೇಕರಿ ಉತ್ಪನ್ನಗಳು, ಜೇನುತುಪ್ಪ ಬೆಲ್ಲ ಮತ್ತು ಸಕ್ಕರೆ ಉತ್ಪನ್ನಗಳು, ಕೊಕೋವಾ ಚಾಕ್ಲೇಟ್ ಮತ್ತು ಅದರ ಸಂಬಂಧಿತ ಉತ್ಪನ್ನಗಳು, ಆಲ್ಕೋಹಾಲ್ ಮತ್ತು ಆಲ್ಕೋಹಾಲ್ ಅಲ್ಲದ ಉತ್ಪನ್ನಗಳು, ಧಾನ್ಯಗಳು, ಏಕದಳ ಆಧಾರಿತ ಉತ್ಪನ್ನಗಳು, ಕಡಲೆಕಾಯಿ, ಉಪ್ಪಿನಕಾಯಿ, ಚಟ್ನಿ ಮತ್ತು ಹಪ್ಪಳಗಳು, ಗಾರ್ಗಮ್, ಹೂವಿನ ಉತ್ಪನ್ನಗಳು, ಗಿಡಮೂಲಿಕೆ ಮತ್ತು ಔಷಧೀಯ ಸಸ್ಯಗಳು, ಗೋಡಂಬಿ ಕಾಳು ಮತ್ತು ಅದರ ಉಪ ಉತ್ಪನ್ನಗಳು, ಹಾಗೂ ಡಿಆಯಿಲ್ಡ್ ರೈಸ್ ಬ್ರ್ಯಾನ್ ಅಂತಾರೆ, ಎಣ್ಣೆ ತೆಗೆದ ಅಕ್ಕಿ ಹುಟ್ಟು, ಹಾಗೂ ಉಪ್ಪು ನೀರಿನಲ್ಲಿ ಉಪ್ಪಿನಕಾಯಿ ಹಾಕಿದಂಥ ಹಸಿರು ಮೆಣಸು. ಇದು 17 ಶೆಡ್ಯೂಲ್ ಪ್ರಾಡಕ್ಟ್ಸು. ಇದಲ್ಲದೆ ಅಪೆಡದ ಅಡಿಯಲ್ಲಿ ಸಕ್ಕರೆಯ ಆಮದು ಕೂಡ ಬರುತ್ತೆ, ಬಾಸ್ಮತಿ ಅಕ್ಕಿಯ ರಫ್ತು ಕೂಡ ಅಪೆಡದ ಅಡಿಯಲ್ಲಿ ಬರುತ್ತೆ ಸರ್. ಇದನ್ನ ಬಿಟ್ಟು ಬೇರೆ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡಬೇಕು ಅಂದ್ರೆ ಅದಕ್ಕೆ ಯಾರು ಸಹಾಯ ಮಾಡ್ತಾರೆ ಸರ್? ಇದು ಮೇಜರ್ ಆಗಿರ್ತಕ್ಕಂಥ ಶೆಡ್ಯೂಲ್ ಪ್ರಾಡಕ್ಟ್ಸ್. ಈಗ ಹೂವಿನ ಉತ್ಪನ್ನಗಳು ಅಂದ್ರೆ ಅದರೊಳಗಡೆ ಮತ್ತೆ ಬೇರೆ ಬೇರೆ ತರದ ಹೂಗಳು ಬರುತ್ತೆ, ಗುಲಾಬಿ ಹೂ ಆಗಿರ್ಬೋದು, ಚೆಂಡು ಹೂ ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು, ಅವೆಲ್ಲದಕ್ಕೂ ಸಪರೇಟ್ ಆದಂತ HSN ಕೋಡ್ ಅಂತ ಇರುತ್ತೆ, ಹಾರ್ಮೋನೈಸ್ಡ್ ಸಿಸ್ಟಮ್ ಕೋಡ್ ಅಂತ. ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ಉತ್ಪನ್ನಕ್ಕೆ ಅದರದೇ ಆದಂಥ HSN ಕೋಡ್ ಇರುತ್ತೆ. ಈ ರೀತಿ ನಾವು 700 ಅಧಿಕ HSN ಕೋಡ್ಗಳ ರಫ್ತು ಚಟುವಟಿಕೆ ಬಗ್ಗೆ ಡೀಲ್ ಮಾಡ್ತಾ ಇದ್ದೀವಿ. ಅಲ್ಲ, ಈಗ ಅಪೆಡ ಒಂದೇ ಸಂಸ್ಥೆನ ಕೃಷಿ ಉತ್ಪನ್ನಗಳ ರಫ್ತಿಗೆ ಇದು ಮಾಡ್ತಾ ಇರೋದು, ಅಥವಾ ಈ ತರಹ ಬೇರೆ ಬೇರೆ ಸಂಸ್ಥೆಗಳು ಇದೆ ಸರ್? ಇದೆ ಇದೆ. ಕಾಫಿಗೆ ಕಾಫಿ ಬೋರ್ಡ್ ಇದೆ, ಟೀಗೆ ಟೀ ಬೋರ್ಡ್ ಇದೆ, ಮಸಾಲೆ ಉತ್ಪನ್ನಗಳಿಗೆ ಸ್ಪೈಸ್ ಬೋರ್ಡ್ ಅಂತ ಇದೆ, ಸೀ ಫುಡ್ಡಿಗೆ ಎಂಪೆಡ ಅಂತ ಇದೆ, ಮೆರೈನ್ ಫುಡ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ, ಹಾಗೆ ಕೃಷಿ ಉತ್ಪನ್ನಗಳಿಗೆ ಅಪೆಡ ಅಂತ ಇದೆ. ಓಕೆ, ಅಂದ್ರೆ ಈ ಎಕ್ಸ್ಪೋರ್ಟ್ ಮಾಡುವಂತಹ ಈ ಎಲ್ಲ ಸಂಸ್ಥೆಗಳ ನಡುವೆನೂ ಕೋಆರ್ಡಿನೇಷನ್ ಇರುತ್ತಾ? ಇದೆ ಸರ್, ಇದೆ ಇದೆ. ಅಂದ್ರೆ ಈಗ ಒಂದ್ಸರಿ ನಿಮ್ಮಲ್ಲಿ ಅವರು ರಫ್ತು ಮಾಡೋದಕ್ಕೆ ಏನು ಲೈಸೆನ್ಸ್ ಅನ್ನ ತಗೊಂಡ್ರೆ ಬೇರೆ ಬೇರೆ ಸಂಸ್ಥೆಗಳಲ್ಲೂ ಪ್ರತ್ಯೇಕವಾದ ಲೈಸೆನ್ಸ್ ಅನ್ನು ಹೊಂದಲೇಬೇಕು ಸರ್. ಅಪೆಡಕ್ಕೆ ಈ ಕೃಷಿ ನಾನು ಹೇಳಿದಂತ 17 ಶೆಡ್ಯೂಲ್ ಪ್ರಾಡಕ್ಟ್ಸ್ಗೆ ಅಪೆಡದ RCMCನ ತಗೋಬೇಕಾಗುತ್ತೆ. ಸ್ಪೈಸ್ಗಳನ್ನ ಇದು ಮಾಡಬೇಕು ಅಂದ್ರೆ ಸ್ಪೈಸ್ ಬೋರ್ಡಿನ RCMCನ ತಗೋಬೇಕಾಗುತ್ತೆ ಸರ್. ಸೊ ಇಸ್ ದೇರ್ ಎನಿ ಕೋಆರ್ಡಿನೇಷನ್ ಬಿಟ್ವೀನ್ ದ ಎಕ್ಸ್ಪೋರ್ಟಿಂಗ್ ಏಜೆನ್ಸೀಸ್ ಆಫ್ ಡಿಫರೆಂಟ್ ಪ್ರೊಡ್ಯೂಸ್ ಲೈಕ್ ಶಿ ಸೆಡ್ ನೋ ಕಾಫಿ ಬೋರ್ಡ್ Yeah. Spice board, apeda, empeda. All these will you work in coordination? ಆಲ್ ದೀಸ್ ಡಿಪಾರ್ಟ್ಮೆಂಟ್ಸ್ ವಿಲ್ ಕಮ್ ಅಂಡರ್ ದಿ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಆಫ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ದೇರ್ ಈಸ್ ಎ ಕೋಆರ್ಡಿನೇಟ್ ಬಿಟ್ವೀನ್ ಆಲ್ ದಿ ವಿ ಆರ್ ಆಲ್ ಸಿಸ್ಟರ್ ಕನ್ಸರ್ನ್ ಆರ್ಗನೈಸೇಷನ್ಸ್ ಎಪಿಡಾ, ಎಂಪಿಡಾ, ಸ್ಪೈಸಿಸ್, ಕಾಫಿ ಬೋರ್ಡ್, ಟೊಬ್ಯಾಕೋ ಬೋರ್ಡ್. ಸೊ ಆಸ್ ಪರ್ ದೇರ್ ಮ್ಯಾಂಡೇಟ್ ವಿ ಆರ್ ಆಲ್ ಅಡ್ಮಿನಿಸ್ಟ್ರೇಟ್ ಅಂಡ್ ಗವರ್ನ್ ಬೈ ದ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಹಾಗೆ ಸರ್, ಈಗ ನಾನು ಕಾಫಿಗೆ ಕಾಫಿ ಬೋರ್ಡ್ ಅಂತ ಹೇಳಿದ್ದೀನಿ, ಅದೇ ಆರ್ಗ್ಯಾನಿಕ್ ಕಾಫಿ ಅಂತ ಬಂದರೆ ಅದು ನಮ್ಮ ಅಪ್ಪಡ ಅಡಿಯಲ್ಲಿ ಬರುತ್ತೆ. ಕನ್ವೆನ್ಷನಲ್ ಏನೇನಿದೆ ನಾನ್ ಆರ್ಗ್ಯಾನಿಕ್ ಅವೆಲ್ಲ ಸಪ್ರೇಟ್ ಆ ಬೋರ್ಡಿ ಬರುತ್ತೆ. ಆರ್ಗ್ಯಾನಿಕ್ ಅನ್ನೋಂಥ ಯಾವುದೇ ಕೃಷಿ ಉತ್ಪನ್ನ ಆಗಿರ್ಬೋದು, ಅದು ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಮಸಾಲೆ ಆಗಿರ್ಬೋದು, ನಮ್ಮ ಅಪ್ಪಡಾದ ಶೆಡ್ಯೂಲ್ಡ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಆರ್ಗ್ಯಾನಿಕ್ ಅಂತಂದರೆ ಅದು ಅಪ್ಪಡಾದ ಅಡಿಯಲ್ಲಿ ಬರುತ್ತೆ ಸರ್. ಮೇಡಮ್, ತಾವು ಸಾವಯವ ಅಂದಾಗ ಒಂದು ಮಾತು ಹೇಳಿದ್ರಿ, ಅದರ ಸರ್ಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಅದನ್ನು ಸರ್ಟಿಫೈ ಮಾಡೋ ಸಂಸ್ಥೆಗಳನ್ನು ನಾವು ದೃಢೀಕರಿಸ್ತೀವಿ ಅಂತ, ಅದನ್ನೊಂಚೂರು ವಿವರಿಸ್ಬೋದು ಏನು ಹಾಗಂದ್ರೆ ಅಂತ. ಅಪೆಡವು ರಾಷ್ಟ್ರೀಯ ಸಾವಯವ ಕೃಷಿ ಉತ್ಪನ್ನ ಕಾರ್ಯಕ್ರಮದ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಈಗ January 9, 2025 ನಾವು 8ನೇ ಆವೃತ್ತಿಯನ್ನು, NPOP ನ್ಯಾಷನಲ್ ಆರ್ಗ್ಯಾನಿಕ್ ಪ್ರೊಡಕ್ಷನ್ ಪ್ರೋಗ್ರಾಮ್ನ 8ನೇ ಆವೃತ್ತಿಯನ್ನು ನಾವು ರಿಲೀಸ್ ಮಾಡಿದ್ವಿ. ಅದ್ರ ಪ್ರಕಾರ ಸಾವಯವ ಕೃಷಿ ಉತ್ಪನ್ನಗಳನ್ನ ಬೆಳಿಬೇಕು ಅಂದರೆ ಯಾವ್ಯಾವ ರೀತಿ ಮೆಜರ್ಸನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಇನ್ ಡೀಟೇಲ್ ಆಗಿ ಎಲ್ಲವನ್ನು ನಾವು ಆ ಪುಸ್ತಕದಲ್ಲಿ 8ನೇ ಆವೃತ್ತಿಯಲ್ಲಿ ಹೇಳಿದ್ದೀವಿ. ಯಾವ ಯಾವ ಸರ್ಟಿಫಿಕೇಷನ್ ಬಾಡಿಗಳು ಇದು ಸಾವಯವ ಉತ್ಪನ್ನ ಅಥವಾ ಅಲ್ಲ ಅನ್ನೋದನ್ನು ಮಾನ್ಯತೆಯನ್ನು ಕೊಡ್ತಕ್ಕಂಥ ಸರ್ಟಿಫಿಕೇಷನ್ ಬಾಡಿಗಳಿಗೆ ನಾವು ದೃಢೀಕರಣ ಕೊಡ್ತೀವಿ, ಹೌದು ಈ ಸರ್ಟಿಫಿಕೇಷನ್ ಬಾಡಿ ಆರ್ಗ್ಯಾನಿಕ್ ಎವಲ್ಯೂಷನ್ಗೆ ಸೂಕ್ತವಾಗಿದೆ ಅನ್ನೋದನ್ನು ನಾವು ದೃಢೀಕರಿಸಿ ಕೊಡ್ತೀವಿ. ಹಾಗೆ ನಮ್ಮಲ್ಲಿ ಅಕ್ರೆಡಿಟೆಡ್ ಲ್ಯಾಬ್ಗಳಿರ್ತವೆ, ನ್ಯಾಷನಲ್ ಅಕ್ರೆಡಿಟೆಡ್ ಲ್ಯಾಬ್ಸ್, ಆ ಲ್ಯಾಬ್ಗಳನ್ನು ಕೂಡ ನಮ್ಮ ಅಪೆಡಾನೇ ದೃಢೀಕರಿಸೋದು. ಯಾವುದೇ ಸಾವಯವ ವಸ್ತುವನ್ನು ರಫ್ತು ಮಾಡಬೇಕು ಅಂದರೆ ಅದರ ಗುಣಮಟ್ಟವನ್ನು ಈ ಲ್ಯಾಬ್ಗಳಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಲ್ಯಾಬ್ಗಳಲ್ಲಿ ಮಾತ್ರ ಗುಣಮಟ್ಟವನ್ನು ಎವಲ್ಯೂಷನ್ ಮಾಡಬೇಕಾಗುತ್ತೆ ಸರ್. ನೀವು ನೇರವಾಗಿ ಸಾವಯವ ಉತ್ಪನ್ನಗಳ ಸರ್ಟಿಫಿಕೇಷನ್ನಲ್ಲಿ ಭಾಗವಹಿಸಲ್ಲ? ನಾವು ನೇರವಾಗಿ ರೈತರಿಗೆ ಸರ್ಟಿಫಿಕೇಷನ್ ಕೊಡಲ್ಲ, ಸರ್ಟಿಫಿಕೇಷನ್ ಕೊಡ್ತಕ್ಕಂಥ ಬಾಡಿಗೆ ನಾವು ಮಾನ್ಯತೆಯನ್ನು ಕೊಡ್ತೀವಿ, ಹೌದು ಈ ಬಾಡಿ ಸೂಕ್ತ ಇದೆ, ಇದು ಎಲ್ಲ ನಾವು ಹೇಳ್ದಂಥ ಎಲ್ಲ ನಾರ್ಮ್ಸ್ಗಳನ್ನ ಫಾಲೋ ಮಾಡಿಕೊಂಡು ರೈತರಿಗೆ ಸಾವಯವ ಸರ್ಟಿಫಿಕೇಟನ್ನು ಕೊಡುತ್ತೆ ಅಂತ ನಾವು ಮಾನ್ಯತೆಯನ್ನು ಕೊಡ್ತೀವಿ. ಅಂದರೆ ಈಗ ನಿಮ್ಮಿಂದ ಮಾನ್ಯತೆ ಪಡೆದಿರುವಂತಹ ಸಂಸ್ಥೆಯಿಂದ ಉತ್ಪನ್ನಗಳನ್ನು ಸರ್ಟಿಫೈ ಮಾಡಿಸೋದ್ರಿಂದ ಅಡ್ವಾಂಟೇಜಸ್ ಏನು ಅಂದರೆ ಏನು ಅನುಕೂಲ ಆಗ್ತದೆ? ನಾವು ಈ ಸರ್ಟಿಫಿಕೇಷನ್ ಬಾಡಿಗಳಿಗೆ ಗುಣಮಟ್ಟವನ್ನು ಕಾಯ್ದುಕೊಳ್ಳಿಕ್ಕೆ ಯಾವ್ಯಾವ ಥಿಂಗ್ಸನ್ನು ಅವರು ಫಾಲೋ ಮಾಡಬೇಕು ಅನ್ನೋದಕ್ಕೆ ಸ್ಟ್ರಿಕ್ಟ್ ರೂಲ್ಸನ್ನು ಮಾಡಿದ್ದೀವಿ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತಾರೆ. ಈ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ನ ಅವ್ರಗಳ ಜೊತೆ ನಾವು ಶೇರ್ ಮಾಡಿದ್ದೀವಿ. ಅವರುಗಳು ರೈತರು ಹೇಗೆ ಇದನ್ನು ಫಾಲೋ ಮಾಡ್ತಿದ್ದಾರೋ ಇಲ್ಲೋ ಅನ್ನೋದನ್ನು ಸ್ಟ್ರಿಕ್ಟ್ ಕಂಟ್ರೋಲಲ್ಲಿ ನೋಡ್ತಾ ಬರ್ತಾರೆ ಸರ್. ಅಂದ್ರೆ ಈಗ ಯಾವುದೇ ಸಾವಯವ ಉತ್ಪನ್ನವನ್ನು ರಫ್ತು ಮಾಡುವಂತಹ ಒಂದು FPO ಆಗಲಿ, ಒಂದು ಸಂಸ್ಥೆ ಆಗಲಿ, ಅವರು ಆ ಸಾವಯವ ಪ್ರಮಾಣೀಕರಣನ ನಿಮ್ಮಿಂದ ಸರ್ಟಿಫೈ ಆಗಿರುವಂತಹ ಸಂಸ್ಥೆಯಿಂದಲೇ ಪಡೆದಿರಬೇಕು. ಹೌದಾ? ಅಂದ್ರೆ ನಿಮ್ಮಿಂದ ಪ್ರಮಾಣೀಕರಣ ಪಡೆಯದಲೇ ಇದ್ರೆ ಅಂತಹ ಸಾವಯವ ಮಾನ್ಯತೆಗೆ ಮಾನ್ಯತೆ ಇಲ್ಲ, ಆ ರೀತಿಯ ಸರ್ಟಿಫಿಕೇಟ್ಗೆ ಮಾನ್ಯತೆ ಇರೋದಿಲ್ಲ, ಅವ್ರನ್ನ ಸಾವಯವ ಅಂತ ಕನ್ಸಿಡರ್ ಕೂಡ ಮಾಡೋದು ಅಲ್ವಾ. ಅಂದ್ರೆ ವಿದೇಶಗಳಿಗೆ ರಫ್ತು ಮಾಡಬೇಕು ಅಂತಂದ್ರೆ ನಿಮ್ಮಿಂದ ಮಾನ್ಯತೆ ಪಡೆದಿರುವಂತ ಸಂಸ್ಥೆಗಳಲ್ಲೇನೆ ದೃಢೀಕರಣ ಪಡಿಬೇಕು. ಹೌದು ಸರ್. ಅಲ್ವೇ? ಓಕೆ. ಈಗ ರಫ್ತು ಅಂತಂದ್ರೆ ಅದೊಂಥರ ತುಂಬಾ ವಿಶಿಷ್ಟವಾದ ವಿಶೇಷವಾದಂತಹ ಅಂಶ, ಇದರ ಪ್ರೋಸೆಸ್ ಹೇಳ್ತೀರಾ ಮೇಡಮ್ ಹೇಗಾಗತ್ತೆ ಅಂತ? ಕೃಷಿ ಉತ್ಪನ್ನಗಳ ರಫ್ತು ಅಂದ್ರೆ ಅದು ಹೇಗಾಗತ್ತೆ? ಹೌದು ಸರ್. ಯಾವುದೇ ರೈತರು ಆಗಲಿ FPOಗಳಾಗಲಿ ರಫ್ತು ಮಾಡಬೇಕು ಅಂತ ಇಚ್ಛಿಸಿದ್ರೆ ಮೊಟ್ಟ ಮೊದಲಿನಿಂದಾಗಿ ಅವರು ಒಂದು ಕಾನೂನುಬದ್ಧವಾದ ಸಂಸ್ಥೆಯನ್ನು ಸ್ಥಾಪಿಸಬೇಕಾಗುತ್ತೆ. ಸಂಸ್ಥೆಯನ್ನು ಸ್ಥಾಪಿಸಿದ ಮೇಲೆ ಆ ಸಂಸ್ಥೆಯ ಹೆಸರಿನಲ್ಲಿ ಒಂದು ಬ್ಯಾಂಕ್ ಖಾತೆಯನ್ನು ತೆಗಿಬೇಕಾಗುತ್ತೆ. ಬ್ಯಾಂಕ್ ಖಾತೆಯ ಜೊತೆಗೆ ಪರ್ಮನೆಂಟ್ ಅಕೌಂಟ್ ನಂಬರ್, ಪ್ಯಾನ್ ನಂಬರನ್ನು ತಗೋಬೇಕಾಗುತ್ತೆ. ಇದಿಷ್ಟು ರೆಡಿಯಾದ ನಂತರ DGFT ವೆಬ್ಸೈಟ್, ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ವೆಬ್ಸೈಟಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡನ್ನು ಅಪ್ಲೈ ಮಾಡಬೇಕಾಗುತ್ತೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ ಅಂತಕ್ಕದ್ದು ಒಂದು 10 ಅಂಕಿಯ ಸಂಖ್ಯೆ. ಭಾರತದಿಂದ ಯಾರೇ ರಫ್ತು ಮಾಡಬೇಕು ಆಮದು ಮಾಡಬೇಕು ಅಂದ್ರೂ ಕೂಡ ಇದು ಒಂದು ಲೈಸೆನ್ಸ್ ಇದ್ದಾಗೆ ಕಡ್ಡಾಯವಾಗಿ ತಗೊಳ್ಳಬೇಕು ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್. ಅದಾದ ನಂತರ ಅಪೆಡಾದ RCMC ಪಡಿಬೇಕಾಗುತ್ತೆ. RCMCಯಲ್ಲಿ ನಾನು ಹೇಳಿದಾಗೆ ಮರ್ಚೆಂಟ್ ಎಕ್ಸ್ಪೋರ್ಟರ್ ಮತ್ತು ಮ್ಯಾನುಫ್ಯಾಕ್ಚರ್ ಎಕ್ಸ್ಪೋರ್ಟರ್ ಅಂತ ಎರಡು ರೀತಿ ಇರುತ್ತೆ. 5,900 ರೂಪಾಯಿ ಶುಲ್ಕ ಇರುತ್ತೆ, ಅದನ್ನು ಪೇ ಮಾಡಿ ಅರ್ಜಿ ಸಲ್ಲಿಸಿದರೆ 2-3 ದಿನದಲ್ಲಿ RCMCನ ನಾವು ಕೊಡ್ತೀವಿ. ಇದಾದ ನಂತರ ಯಾವ ಉತ್ಪನ್ನವನ್ನು ಯಾವ ದೇಶಕ್ಕೆ ಕಳಿಸ್ತಾ ಇದ್ದಾರೆ ಅನ್ನೋದ್ರ ಮೇಲೆ ರಫ್ತು ಪ್ರಕ್ರಿಯೆ ಬದಲಾಗ್ತಾ ಹೋಗುತ್ತೆ ಸರ್. ಈಗ ಉದಾಹರಣೆಗೆ ಮಾವಿನ ಹಣ್ಣನ್ನು ನಾವು ಅಮೆರಿಕಾಗೆ ಕಳಿಸ್ತೀವಿ ಅಂತಂದರೆ ಅಮೆರಿಕಾದವರು ಇರೇಡಿಯೇಷನ್ ಟ್ರೀಟ್ಮೆಂಟ್ ಕಡ್ಡಾಯವಾಗಿ ಕೊಡಬೇಕು ಅಂತ ಒಂದು ಸ್ಟ್ಯಾಂಡರ್ಡನ್ನು ಕೊಟ್ಟಿದ್ದಾರೆ. ಯಾಕೆ ಅಂದರೆ ಮಾವಿನ ಮೇಲೆ ನಾರ್ಮಲ್ ಆಗಿ ನೋಡಲಿಕ್ಕೆ ಕಣ್ಣಿಗೆ ಕಾಣದಂಥ ಹುಳಗಳ ಮೊಟ್ಟೆಗಳಾಗಲಿ ಅವೆಲ್ಲ ಇರುತ್ತೆ, ಅದನ್ನು ಇರಿಡೇಷನ್ ಟ್ರೀಟ್ಮೆಂಟ್ ಮೂಲಕ ಅವೆಲ್ಲ ನಾಶ ಆಗಿ ಆ ಹಣ್ಣು ತಿನ್ನಲಿಕ್ಕೆ ಯೋಗ್ಯ ಅಂತ ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ. ಅದೇ ಮಾವಿನ ಹಣ್ಣನ್ನು ನಾವು ಜಪಾನಿಗೆ ಕಳಿಸ್ಬೇಕು ಅಂತಂದರೆ ವೇಪರ್ ಹೀಟ್ ಟ್ರೀಟ್ಮೆಂಟನ್ನು ಕೊಡಬೇಕಾಗುತ್ತೆ. ಹೀಗೆ ಯಾವ್ಯಾವ ದೇಶಗಳಿಗೆ ಕಳಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ರಫ್ತು ಪ್ರಕ್ರಿಯೆ ಬದಲಾಗ್ತಾ ಹೋಗುತ್ತೆ. ಹಾಗೆ ನಾವು ಯಾವ ಉತ್ಪನ್ನವನ್ನು ಕಳಿಸ್ತೀವಿ ಅನ್ನೋದು ಕೂಡ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ನಾವು ತೋಟಗಾರಿಕಾ ಬೆಳೆಗಳನ್ನು ಕಳಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಫೈಟೋಸ್ಯಾನಿಟರಿ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತೆ. ಆ ಸರ್ಟಿಫಿಕೇಟನ್ನು ನ್ಯಾಷನಲ್ ಪ್ಲಾಂಟ್ ಪ್ರೊಟೆಕ್ಷನ್ ಆಫೀಸರ್ ಬಂದು ಸ್ಯಾಂಪಲ್ನ ತೆಗೆದು ವೆರಿಫೈ ಮಾಡಿ ಹೌದು ಇದರಲ್ಲಿ ಯಾವುದೇ ಕ್ರಿಮಿ ಕೀಟ ಯಾವುದೂ ಇಲ್ಲ, ಯಾವ ಕ್ರಿಮಿ ನಾಶಕಗಳ ರೆಸಿಡ್ಯೂ ಇಲ್ಲ, ಇದು ಬಳಸಲಿಕ್ಕೆ ಯೋಗ್ಯವಾಗಿದೆ ಅಂತೇಳಿ ಒಂದು ಫೈಟೋಸ್ಯಾನಿಟರಿ ಸರ್ಟಿಫಿಕೇಟನ್ನು ಕೊಡ್ತಾರೆ. ಹಾಗೆ ಮಾಂಸದ ಉತ್ಪನ್ನಗಳನ್ನು ಕಳಿಸ್ಬೇಕು ಅಂತಂದರೆ ಹೆಲ್ತ್ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತೆ. ಈಗ ಬೇಳೆಕಾಳುಗಳನ್ನು ಕಳಿಸ್ತೀರಾ ಅಂತಂದರೆ ಅಪೇಡ ಮಾನ್ಯತೆ ಪಡೆದಕ್ಕಂಥ ಸಂಸ್ಕರಣಾ ಘಟಕಗಳಿಂದ ಮಾತ್ರ ಇವುಗಳನ್ನು ಸಂಸ್ಕರಿಸಿ ಕಳಿಸ್ಬೇಕಾಗುತ್ತೆ. ಹೀಗೆ ಯಾವ ಪದಾರ್ಥನ ತಾವು ಯಾವ ದೇಶಗಳಿಗೆ ಕಳಿಸ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ರಫ್ತು ಪ್ರಕ್ರಿಯೆ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಯಾವುದೇ ಒಂದು ನಿರ್ದಿಷ್ಟ ಉತ್ಪನ್ನವನ್ನು ನಿರ್ದಿಷ್ಟ ದೇಶಕ್ಕೆ ಕಳಿಸ್ತೀವಿ ಅಂತ ತೀರ್ಮಾನ ಮಾಡಿದರೆ ಮಾಡಿಕೊಂಡು ನಮ್ಮಲ್ಲಿ ಬಂದು ನಮ್ಮ ಅಧಿಕಾರಿಗಳನ್ನ ಭೇಟಿಯಾದರೆ ನಾವು ನಿಮಗೆ ಸಂಕ್ಷಿಪ್ತವಾದಂಥ ವಿವರವಾಗಿ ಎಲ್ಲ ಸ್ಟೆಪ್ಸನ್ನು ಹೇಳ್ಕೊಡ್ತೀವಿ ಸರ್. ಒಂಥರ ರಫ್ತು ನಡೆಯೋದಾದರೂ ಹೇಗೆ ಇವರು ಆಮೇಲೆ ಆ ಪ್ರಾಡಕ್ಟ್ನ ಶಿಪ್ಮೆಂಟ್ ಮಾಡಬೇಕು ಅದಕ್ಕೇನಾದ್ರು ಅಗ್ರಿಮೆಂಟು ಆ ಥರದ್ದೆಲ್ಲ ಏನಾದ್ರು ಇರುತ್ತಾ ಅಥವಾ ಏನು ಇಲ್ವಾ? ಇರುತ್ತೆ ಸರ್, ಇರುತ್ತೆ. ಈಗ ನಾವು ನಮ್ಮ ಪ್ರಾಡಕ್ಟ್ ರೆಡಿ ಆಗಿದೆ, ನಾವೆಲ್ಲ ರೀತಿಯ ದಾಖಲೆಗಳನ್ನು ರೆಡಿ ಮಾಡಿದ್ದೀವಿ, ಯಾರಿಗೆ ಮಾರಬೇಕು, ಹೇಗೆ ಮಾರಬೇಕು, ಎಲ್ಲಿಗೆ ಮಾರಬೇಕು, ಇದು ನಮ್ಮಲ್ಲಿ ಹುಡ್ತಕ್ಕಂಥ ಮೇಜರ್ ಪ್ರಶ್ನೆ. ಯಾರಿಗೆ ಮಾರಬೇಕು, ಎಲ್ಲಿ ಮಾರಬೇಕು ಅನ್ನೋದಕ್ಕೆ ನಾವು ಮಾಡ್ತಕ್ಕಂಥ ಮೇಳಗಳಲ್ಲಿ ಭಾಗವಹಿಸಿ ನೀವು ಇಂಪೋರ್ಟರ್ಸ್ನ ಜನರೇಟ್ ಮಾಡ್ಕೋಬೋದು. ಹಾಗೆ ಇಂಡಿಯನ್ ಎಂಬಸೀಸ್ ಇರುತ್ತೆ ನೀವು ರಫ್ತು ಮಾಡ್ತಕ್ಕಂಥ ದೇಶಕ್ಕೆ, ಅಲ್ಲಿಗೆ ಇಮೇಲ್ ಮುಖಾಂತರ ನೀವು ಇಂಪೋರ್ಟರ್ ಲೀಸ್ಟನ್ನು ಪಡಿಬೋದು. ಹಾಗೆ ನಿಮ್ಮ ಕಾಂಟ್ಯಾಕ್ಟಲ್ಲಿ ಇದ್ದರೆ ಗೂಗಲ್ ಸರ್ಚಿಂದನೂ ಪಡಿಬೋದು. ಇದೆಲ್ಲ ಆದಮೇಲೆ ಈ ಬೈಯರು ಜಿನೈನ್ ಇದಾರೋ ಇಲ್ವೋ ಅಂತ ವೆರಿಫೈ ಮಾಡಲಿಕ್ಕೆ ECGC ಅಂತ ಒಂದಿದೆ, ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಲಿಮಿಟ್ ಆಫ್ ಇಂಡಿಯಾ, ಇದು ಭಾರತ ಸರ್ಕಾರದ ಅಡಿಯಲ್ಲಿ ಬರುತ್ತೆ. ಅಲ್ಲಿ ಹೋಗಿ ನಿಮ್ಮ ಬೈಯರ್ ಡೀಟೇಲ್ನ ಕೊಟ್ಟರೆ ಅವ್ರು ನಿಮಗೆ ವೆರಿಫೈ ಮಾಡಿ ಹೇಳ್ತಾರೆ ಹೌದು ಈ ಬೈಯರು ಜಿನೇನಿದ್ದಾರೆ, ಇವರು ಇದಕ್ಕಿಂತ ಮುಂಚೆ ವ್ಯವಹಾರನ ಮಾಡಿದ್ದಾರೆ, ಎಲ್ಲೂ ಕೂಡ ಯಾರಿಗೂ ಮೋಸ ಮಾಡಿಲ್ಲ. ಅಕಸ್ಮಾತ್ ಮೋಸ ಮಾಡಿರೋಂಥವ್ರು ಇದ್ದರೆ ಅವರನ್ನು ರೆಡ್ ಲಿಸ್ಟಿಗೆ ಆಗಿರ್ತಾರೆ, ಪ್ರಿಯರ್ ಇನ್ಫಾರ್ಮೇಷನ್ನ ಕೊಡ್ತಾರೆ ನಿಮಗೆ. ಅದಲ್ಲದೆ ಈ ECGCಯಲ್ಲಿ ತಾವು ಇನ್ಶೂರೆನ್ಸ್ನ ಕೂಡ ಪಡಿಬೋದು. ಒಂದು ವೇಳೆ ನೀವು ರಫ್ತು ಮಾಡಿ ಅಲ್ಲಿ ಯಾವುದೋ ಒಂದು ವಾರ ಆಯಿತು, ಇಲ್ಲ ಏನಾದರೂ ಫ್ಲಡ್ ಬಂತು, ಅಥವಾ ನಿಮ್ಮ ಆಮದು ಮಾಡ್ತಕ್ಕಂಥವ್ರು ನಿಮಗೆ ಹಣನ ಪಾವತಿ ಮಾಡೋಕ್ಕೆ ಆಗದೆ ಇರೋಂಥ ಸಿಚುಯೇಷನ್ ಬಂತು, ಆ ಟೈಮಲ್ಲಿ ನಿಮ್ಮ ಏನು ಲಾಸ್ ಆಗಿರುತ್ತಲ್ಲ ಅದಕ್ಕೆ ಇನ್ಶೂರೆನ್ಸ್ ಕವರೇಜ್ನ ECGC ಅವರು ಕೊಡ್ತಾರೆ ಸರ್. ಸೊ ಹವ್ ಯು ಪರ್ಸೀವ್ ದ ಎಕ್ಸ್ಪೋರ್ಟ್ ಆಫ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್? Will it really benefit FPOs and farmers? Yeah, really, because sir, we want to eliminate the middleman. So we have given a mandate for promoting the FPOs. So we are linking the FPOs with the exporters or with the international buyers by virtual trade fairs and exhibitions. So any exporter who is want to sell his products, we have also called Farmer Connect Portal. Is there any farmer is having would like to sell his product, he could display his product at the Vipda portal. The international buyers across the globe could see and check the quality parameters, certifications which registered farmer exporter of Vipda having. They could directly contact by email or by mobile phone. Madam, Make in India ಅನ್ನುವಂತಹ ಒಂದು ಏನು ಉಪಕ್ರಮ ಇದೆ ಇವತ್ತು ಭಾರತ ದೇಶದಲ್ಲಿ ನಡೀತಾ ಇದೆ, ಅದಕ್ಕೂ ನಿಮಗೂ ಏನಾದರೂ ಹೊಂದಾಣಿಕೆ ಇದೆಯಾ ಅಥವಾ ಹೇಗೆ? ಇದೆ ಸರ್, ನಮ್ಮ ಮುಖ್ಯ ಉದ್ದೇಶನೇ ಅದು, ಭಾರತದಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನು ಜಾಗತಿಕ ಮಾರುಕಟ್ಟೆಯಲ್ಲಿ ಪ್ರದರ್ಶಿಸಬೇಕು ಅನ್ನೋದೇ ನಮ್ಮ ಅಪ್ಪಡದ ಮುಖ್ಯ ಉದ್ದೇಶ ಆಗಿದೆ. ಅದಕ್ಕೆ ತಕ್ಕಂಥ ನಾವು ಬೇಕಾದಂಥ ಎಲ್ಲ ಟ್ರೈನಿಂಗ್ಗಳನ್ನು ವರ್ಕ್ಶಾಪ್ಗಳನ್ನು ಕೊಡ್ತಾ ಇದ್ದೀವಿ, FPOಗಳನ್ನು ರೈತರನ್ನು ಆನ್ಬೋರ್ಡಿಂಗ್ ಮಾಡ್ತಾ ಇದ್ದೀವಿ ರಫ್ತುದಾರರನ್ನಾಗಿ. ಹಾಗೆ ನಮ್ಮ ಬ್ರ್ಯಾಂಡ್ ಇಂಡಿಯಾನ ಪ್ರಮೋಟ್ ಮಾಡಲಿಕ್ಕೆ ಏನೇನು ಬೇಕೋ ಸಹಾಯಗಳು ಬೇಕೋ, ಹಣಕಾಸಿನ ಸಹಾಯ ಆಗಬಹುದು, ಸಬ್ಸಿಡಿಯ ಸಹಾಯ ಆಗಬಹುದು, ಈ ರೀತಿ ಎಲ್ಲ ರೀತಿಯ ಸಹಾಯಗಳನ್ನು ಮಾಡ್ತಾ ಇದ್ದೀವಿ ಸರ್. ಮತ್ಸ್ಯ ತರಂಗ ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ, ಉತ್ಸಾಹಿ ಕೃಷಿಕರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಿದೆ ಮತ್ಸ್ಯ ತರಂಗ. ಬಂಗಡಿ ಮೀನು ಬಳುಕಿದಾಗ ನೇರ ಫೋನ್ ಇನ್ ಕಾರ್ಯಕ್ರಮಗಳು, ಅನುಭವಿ ರೈತರ ಕಿವಿಮಾತು, ಅಧಿಕಾರಿಗಳ ಹಿತನುಡಿ, ತಜ್ಞರ ವಿಷಯ ಮಂಡನೆ ಹಾಗೂ ಸೂಕ್ತ ಪ್ರಾಯೋಗಿಕ ತರಬೇತಿಗಳ ಆಯೋಜನೆ ಸರಣಿಯ ವಿಶೇಷ. ನೀನೊಂದು ಮಿಂಚಿ ಓಡಾಡಿದೆ ಕೃಷಿ ಮಾಡಬೇಕೇ? ಹಾಗಾದರೆ ತಪ್ಪದೇ ಆಲಿಸಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಾನುಲಿ ಸರಣಿ ಮತ್ಸ್ಯ ತರಂಗ. ಇವತ್ತು ಭಾರತ ಸರ್ಕಾರ ಗ್ರಾಮೀಣ ಪ್ರದೇಶಗಳಲ್ಲಿ MSME ಪ್ರಮೋಷನ್ಗೆ ತುಂಬ ಒತ್ತನ್ನು ಕೊಡ್ತಾ ಇದೆ. ಮತ್ತು ಈಗೇನು ನಾವು ಸೆಕೆಂಡರಿ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಲ್ಲ, ಅಂದರೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ, ಅದನ್ನು ಮಾರಾಟ ಮಾಡುವಂಥದ್ದು ಅಥವಾ ಅದನ್ನು ರಫ್ತು ಮಾಡುವಂಥದ್ದು. ಈಗ ಇಂಥ ಸಂದರ್ಭದಲ್ಲಿ ಆಹಾರದ ಗುಣಮಟ್ಟಗಳಿಗೆ FSSAI ಅಂತ ಬರುತ್ತೆ. ಮತ್ತು ಇವೆಲ್ಲ ಒಂಥರಹ ತುಂಬ ಏನು ಸಂಕೀರ್ಣವಾದಂತಹ ವ್ಯವಸ್ಥೆ. ಅಂದರೆ MSME ಹೊಂದಬೇಕಾದಂತಹ ಲೈಸೆನ್ಸ್ಗಳು, ಮತ್ತು ಅವು ಆ ಉತ್ಪನ್ನಗಳನ್ನು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಹೇಗೆ ಇದನ್ನೆಲ್ಲ ಅಪ್ಪಡ ಯಾವ ರೀತಿ ನಿರ್ವಹಣೆ ಮಾಡುತ್ತೆ, ಅಥವಾ ನಿಮ್ಮ ಹತ್ರ ಬಂದರೆ ಏನಾದರೂ ಮಾಹಿತಿಯನ್ನು ಕೊಡ್ತೀರಾ ಹೇಗೆ? ಖಂಡಿತವಾಗಿ ಸರ್, ಎಲ್ಲ ರೀತಿಯ ಮಾಹಿತಿಯನ್ನು ಕೊಡ್ತೀವಿ. ಹಾಗೆ ಸಂಸ್ಕರಿಸಿದ ಆಹಾರಗಳನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅವರಿಗೆ ಬೇಕಾದಂಥ ಸಹಾಯಗಳನ್ನು ಕೂಡ ಮಾಡ್ತೀವಿ. ಹಣಕಾಸು ಸಹಾಯ ಆಗಿರ್ಬೋದು, ಮೌಲ್ಯವರ್ಧನೆಗಾಗಿರ್ಬೋದು, ಅಥವಾ ಗುಣಮಟ್ಟವನ್ನು ಕಾಯ್ದುಕೊಳ್ಳಲಿಕ್ಕೆ ಸಹಾಯ ಆಗಿರ್ಬೋದು, ಇದೆಲ್ಲವನ್ನು ಮಾಡ್ತೀವಿ. ರೈತರಿಗೆ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸನ್ನು ಫಾಲೋ ಮಾಡಬೇಕಂದ್ರೆ ಅದಕ್ಕೂ ಕೂಡ ನಮ್ಮಲ್ಲಿ ಸಬ್ಸಿಡಿಯ ಮೂಲಕ ಗ್ಯಾಪ್ ಸರ್ಟಿಫಿಕೇಷನ್ ತಗೊಳ್ಳಿಕ್ಕೆ ಹಣ ಸಹಾಯನ ಮಾಡ್ತೀವಿ. ಹಾಗೆ ಮೂಲಸೌಕರ್ಯ ಅಭಿವೃದ್ಧಿಗೆ ಮಾಡ್ತೀವಿ. ಪ್ರೊಸೆಸಿಂಗ್ ಯೂನಿಟ್ಗಳಲ್ಲಿ ಗ್ರೇಡಿಂಗ್ ಸಾರ್ಟಿಂಗ್ ಲೈನ್ಗಳನ್ನು ಪರ್ಚೇಸ್ ಮಾಡಲಿಕ್ಕೆ, ಹಾಗೆ ಕೋಲ್ಡ್ ಸ್ಟೋರೇಜ್ಗಳನ್ನು ಪ್ರೀ ಕೂಲಿಂಗ್ ಚೇಂಬರ್ಗಳನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಸಹಾಯ ಮಾಡ್ತೀವಿ. ಹಾಗೆ ಗುಣಮಟ್ಟವನ್ನು ಕಾಯ್ದುಕೊಳ್ಳಿಕ್ಕೂ ಕೂಡ ನಮ್ಮಲ್ಲಿ ಸಹಾಯನ ಮಾಡ್ತೀವಿ. ಮ್ಯಾಕ್ಸಿಮಮ್ ರೆಸಿಡ್ಯೂ ಲೆವೆಲ್ ಅಂತ ಪ್ರತಿಯೊಂದು ದೇಶನೂ ಪ್ರತಿ ರಾಸಾಯನಿಕಗಳಿಗೆ ಕೊಟ್ಟಿರ್ತವೆ, ಅದನ್ನು ನಾವು ರಫ್ತು ಮಾಡ್ತಕ್ಕಂಥ ಉತ್ಪನ್ನಗಳಲ್ಲಿ MRLನ ಮೇಂಟೈನ್ ಮಾಡ್ತಕ್ಕಂಥದ್ದು ತುಂಬ ಮುಖ್ಯವಾದ ವಿಷಯ ಆಗಿರುತ್ತೆ. ಅದಕ್ಕೋಸ್ಕರ ಲ್ಯಾಬೊರೇಟರಿಗಳಿಗೆ ಮಾನ್ಯತೆ ಪಡೆದಕ್ಕಂಥ ಸಂಸ್ಕರಣಾ ಘಟಕಗಳಿಗೆ ಉಪಕರಣಗಳನ್ನು ಪರ್ಚೇಸ್ ಮಾಡಲಿಕ್ಕೆ ನಾವು ಹಣಕಾಸು ಸಹಾಯನ ಕೊಡ್ತಾ ಇದ್ದೀವಿ ಸರ್. ಈಗ ರಫ್ತು ಪ್ರಚಾರ ಇದಕ್ಕೆ ಸಂಬಂಧಪಟ್ಟಂತೆ ಭವಿಷ್ಯದಲ್ಲಿ ಏನೆಲ್ಲ ಯೋಜನೆಗಳನ್ನು ಹಾಕುವಂತಹ ಉದ್ದೇಶವನ್ನು ಹೊಂದಿದ್ದೀರಿ ತಾವು? ಮುಂದಿನ ದಿನಗಳಲ್ಲಿ ಏನೆಲ್ಲ ಯೋಜನೆಗಳು ತಮ್ಮಿಂದ ಬರಬಹುದು? ಅದು ರೈತರು ಅಥವಾ ರಫ್ತುದಾರರು ತಮ್ಮ ತಮ್ಮ ರಿಕ್ವೈರ್ಮೆಂಟ್ಗಳನ್ನು ಇಟ್ಟಾಗಿ ನಮ್ಮ ಯೋಜನೆಗಳು ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ರೀಸೆಂಟಾಗಿ ಕ್ಯಾಶ್ಯೂ ಪ್ರಮೋಷನ್ ಈವೆಂಟನ್ನು ನಾವು ಮಾಡಿದ್ವಿ. ಅದರಲ್ಲಿ ಕ್ಯಾಶು ಪ್ರೊಸೆಸಿಂಗ್ ಲೈನ್ಗಳಿಗೆ ಬೇಕಾದಂಥ ಕ್ಯಾಶು ಇಂಡಸ್ಟ್ರಿಯನ್ನು ಡೆವಲಪ್ ಮಾಡಲಿಕ್ಕೆ ಹಣಕಾಸು ಸಹಾಯನ ಮಾಡಿದ್ವಿ. ಹೀಗೆ ರಿಕ್ವೈರ್ಮೆಂಟ್ ಹೇಗೆ ಬರುತ್ತೆ ಹಾಗೆ ಚೇಂಜ್ ಆಗ್ತಾ ಹೋಗುತ್ತೆ ಸರ್ ಯೋಜನೆಗಳು. ಮುಂದಿನ ದಿವಸದಲ್ಲಿ ಇಂಥದೇ ಯೋಜನೆ ಇಂಥದೇ ಅಂತ ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಇದೆಯಾ, ಅಂದರೆ ನಿಮ್ಮ ಸಂಸ್ಥೆಯ ಮನಸ್ಸಲ್ಲಿದೆಯಾ ಅಂತ ಕೇಳ್ತಾ ಇದ್ದೀನಿ. ಅಂದರೆ ನಮ್ಮ ದೇಶದ ಕೃಷಿ ರಫ್ತು ಕೂಡ ಜಾಸ್ತಿ ಆಗಬೇಕು, ಹಾಗಾಗಿಯೇ ಕೇಂದ್ರ ಸರ್ಕಾರ ರೈತ ಉತ್ಪಾದಕ ಕಂಪನಿಗಳನ್ನು ಬಹಳಷ್ಟು ಹೆಚ್ಚಿನ ಮಟ್ಟದಲ್ಲಿ ಇವತ್ತು ದೇಶದಾದ್ಯಂತ ಮಾಡ್ತಾ ಇದೆ. ಅಂದರೆ ರೈತರೇ ಕಂಪನಿಯ ಓನರ್ಗಳಾಗಬೇಕು, ಅವರು ಕೇವಲ ಬರೀ ಆಂತರಿಕ ಮಾರುಕಟ್ಟೆ ಅಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೂ ಹೋಗಬೇಕು ಅನ್ನೋದು ನಮ್ಮ ಸರ್ಕಾರದ ಆಶಯ. ಹಾಗಾಗಿ ಅಪ್ಪಡ ಈ ನಿಟ್ಟಿನಲ್ಲಿ ಏನೆಲ್ಲ ಉಪಕ್ರಮಗಳನ್ನು ಮುಂದಿನ ದಿನದಲ್ಲಿ ತೆಗೆದುಕೋಬಹುದು ಅಂತ ಹೌ ಯು ಪರ್ಸೀವ್ ದ ಫ್ಯೂಚರ್ ಪ್ರಮೋಷನಲ್ ಆಕ್ಟಿವಿಟೀಸ್ ಆಫ್ ಅಪ್ಪಡ? ಸರ್, ವಿ ಆರ್ ಹ್ಯಾವಿಂಗ್ ವೆರಿ ಬ್ರೈಟ್ ಫ್ಯೂಚರ್ ರಿಗಾರ್ಡಿಂಗ್ ದ ಎಕ್ಸ್ಪೋರ್ಟ್ ಆಫ್ ಹೈಬ್ರಿಡ್ ಪ್ರೊಡಕ್ಟ್ಸ್ ಬಿಕಾಸ್ ವಿ ಆರ್ ನಂಬರ್ ಒನ್ ಇನ್ ಹಾರ್ಟಿಕಲ್ ಪ್ರೊಡಕ್ಟ್ಸ್. ಲೈಮ್ ವಿ ಆರ್ ನಂಬರ್ ಒನ್, ಬನಾನಾ ವಿ ಆರ್ ನಂಬರ್ ಒನ್. ಇಫ್ ಯು ಮೇಕ್ ದೆಮ್ ಅವೇರ್ ಆಫ್ ದ ಕ್ವಾಲಿಟಿ ಪ್ಯಾರಾಮೀಟರ್ಸ್, ಇಂಡಿಯಾ ವಿಲ್ ಹ್ಯಾಸ್ ಎ ಹ್ಯೂಜ್ ಪೊಟೆನ್ಷಿಯಲ್ ಫಾರ್ ಎಕ್ಸ್ಪೋರ್ಟ್ ಆಫ್ ದ ಶೆಡ್ಯೂಲ್ ಪ್ರೊಡಕ್ಟ್ಸ್ ಸರ್. ಆ್ಯಂಡ್ ಇಫ್ ಯು ಸಿ ಫಾರ್ ದ ಲಾಸ್ಟ್ ಕಪಲ್ ಆಫ್ 5-6 years ದೇರ್ ಹ್ಯಾಸ್ ಬಿನ್ ಎ CAGR ಆಫ್ 12% to 15% ಗ್ರೋತ್ ಆಫ್ ಹೈಬ್ರಿಡ್ ಶೆಡ್ಯೂಲ್ ಪ್ರೊಡಕ್ಟ್ಸ್. ದೇರ್ ಇಸ್ ಎ ವೆರಿ ಗುಡ್ ಸ್ಕೋಪ್ ಫಾರ್ ದ ಹೈಬ್ರಿಡ್ ಶೆಡ್ಯೂಲ್ ಪ್ರೊಡಕ್ಟ್ಸ್ ಇನ್ ದ ಎಕ್ಸ್ಪೋರ್ಟ್ ಮಾರ್ಕೆಟ್. ಓಕೆ, ನಿಮ್ಮಲ್ಲಿ ಏನಾದರೂ ಪ್ರತಿನಿತ್ಯ ಮೀಟಿಂಗ್ಗಳು ಆ ಥರದ್ದು ಏನಾದರೂ ನಡೆಯುತ್ತಾ ಮೇಡಮ್? ಹೌದು ಸರ್, ಪ್ರತಿ ಬುಧವಾರ ನಾವು ಬೆಳಿಗ್ಗೆ 11:00 to 12:00 ವರ್ಚುಯಲ್ ಆಗಿ ರಫ್ತುದಾರರ ಜೊತೆ ಸಂವಾದವನ್ನು ನಡೆಸ್ತೀವಿ. ಅದಕ್ಕೆ ಬೇಕಾದಂಥ ಲಿಂಕ್ ನಮ್ಮ ವೆಬ್ಸೈಟಲ್ಲಿ ನಮಗೆ ಸಿಗುತ್ತೆ. ಆ ಮೂಲಕ ತಾವು ನಮ್ಮನ್ನು ಸಂಪರ್ಕಿಸ್ಬೋದು. ನಿಮಗೆ ಯಾವುದೇ ರೀತಿಯ ಪ್ರಶ್ನೆಗಳಿರ್ಬೋದು ರಫ್ತು ವಿಚಾರವಾಗಿ, ನಮ್ಮಲ್ಲಿ ವಿವರಗಳನ್ನ ಸಂಕ್ಷಿಪ್ತವಾಗಿ ಪಡಿಬೋದು ಸರ್. ಓಕೆ, ಇನ್ನೊಮ್ಮೆ ಹೇಳಿ ಮೇಡಮ್. ಪ್ರತಿ ಬುಧವಾರ ಬೆಳಿಗ್ಗೆ 11:00 to 12:00. ಬುಧವಾರ ಏನಾದರೂ ಸರ್ಕಾರಿ ರಜಾ ದಿವಸ ಆಗಿದ್ರೆ ಅವತ್ತು ಇರುತ್ತೆ ಸರ್? ಇರುತ್ತೆ. ನಿಮ್ಮ ಕಚೇರಿಯಲ್ಲಿ ನಡೆಯುತ್ತೆ? ಕಚೇರಿಯಲ್ಲಿ ವಿಡಿಯೋ ಕರೆಯ ಮೂಲಕ ನಾವು ಲಭ್ಯ ಇರ್ತೀವಿ. ಅದು ಬಿಟ್ಟು ಪ್ರತಿದಿನ ಪ್ರತಿ ವಾರದಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಿಗ್ಗೆ 9:00 to 5:00 ಕಚೇರಿಯಲ್ಲಿ ಎಲ್ಲ ಅಧಿಕಾರಿಗಳು ಲಭ್ಯರಿರ್ತಾರೆ. ತಾವು ಫಿಸಿಕಲ್ ಆಗಿ ಬಂದು ಭೇಟಿಯನ್ನು ಕೊಡ್ಬೋದು, ಇಲ್ಲ ದೂರವಾಣಿ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ತಮ್ಮ ಸಮಸ್ಯೆಗಳನ್ನು. ಕಚೇರಿಯಲ್ಲಿ ಎಷ್ಟು ಜನ ಸಿಬ್ಬಂದಿ ಇರ್ಬೋದು ಮೇಡಮ್ ನೀವು? ಇಲ್ಲಿ ಪ್ರಾದೇಶಿಕ ಕಚೇರಿಯಲ್ಲಿ ಒಟ್ಟಾರೆ 10 ಜನ ಇದ್ದೀವಿ ಸರ್. ಹೌದಾ, ಅಂದ್ರೆ ಒಬ್ಬೊಬ್ರು ಒಂದೊಂದು ವಿಭಾಗ ನೋಡ್ಕೋತೀರಾ, ಹೇಗೆ ಅದು? ಎಲ್ಲರೂ ಎಲ್ಲ ವಿಭಾಗವನ್ನು ನೋಡ್ತಾ ಇದೆ. ಹೌದಾ, ಅಂದ್ರೆ ಯಾರನ್ನೇ ಬಂದು ಭೇಟಿ ಮಾಡಿದ್ರು ಕೃಷಿ ಉತ್ಪನ್ನಗಳ ರಫ್ತಿಗೆ ಸಂಬಂಧಪಟ್ಟಂತೆ ಅವರಿಗೆ ಮಾಹಿತಿ ದೊರೆಯುತ್ತೆ ಅಲ್ವಾ? ಈಗ ನಿಮ್ಮಲ್ಲಿಗೆ ಬರಕ್ ಆಗ್ದಲೇ ಇರೋರು ನಿಮ್ಮನ್ನ ಪ್ರತಿ ಬುಧವಾರ ಆನ್ಲೈನ್ ಅಲ್ಲಿ ಮೀಟ್ ಮಾಡಬಹುದು, ಅಂದ್ರೆ ವಿಡಿಯೋ ಕರೆನೆ ಮಾಡಬಹುದು. ಅದರ ವಿವರಗಳು ನಿಮ್ಮ ವೆಬ್ಸೈಟ್ ಅಲ್ಲಿ ಇರುತ್ತೆ ಅಲ್ವಾ? ನಿಮ್ಮ ವೆಬ್ಸೈಟ್ ವಿಳಾಸ ಏನು ಮೇಡಮ್? apeda.gov.in. ಅಷ್ಟೇ, ಬಹಳ ಸುಲಭ. APEDA ಬರ್ತಾರ ಮೀಟಿಂಗ್ಗಳಿಗೆ ಜನ? ಹೌದು ಸರ್, ಪ್ರತಿ ವಾರ 10-15 ಜನ ರಫ್ತುದಾರರು ನಮ್ಮ ವಿಡಿಯೋ ಕರೆಯಲ್ಲಿ ನಮ್ಮ ಜೊತೆ ಸಂವಾದ ನಡೆಸ್ತಾರೆ. ಅವರಿಗೆ ಯಾವ್ದಾದ್ರೂ ತೊಂದರೆ ಇದ್ರೆ ಅಥವಾ ರಫ್ತು ಮಾಡ್ಲಿಕ್ಕೆ ಬೇಕು ಅಂತ ಅಂದ್ಕೊಂಡಿದ್ದು ಅದರ ಪ್ರೊಸೀಜರ್ನ ನಮ್ಮ ಹತ್ರ ಕೇಳ್ತಾರೆ. ಅವರಿಗೆ ಬೇಕಾದಂಥ ಎಲ್ಲ ಮಾಹಿತಿಯನ್ನು ನಾವು ಒದಗಿಸ್ಕೊಡ್ತೀವಿ ಸರ್. ಸೊ ವಾಟ್ ಆರ್ ಆಲ್ ದ ಕಾಮನ್ ಫ್ರೀಕ್ವೆಂಟ್ಲಿ ಆಸ್ ಕ್ವೆಶ್ಚನ್ಸ್ ಟು ಯು regarding export of agriculture produce by FPOs? Commonly asked question, they want to understand the export procedures. What, how to export perishables, non-perishables and processed food products. And what are the protocols for the importing countries? Europe has one type of post-harvest technology. USA has a different post-harvest technology. These are the mainly frequently asked questions in interactive meetings. Okay. ಅವ್ರು ಏನು ಹೇಳಿದ್ರು ಅದನ್ನು ಕನ್ನಡದಲ್ಲಿ ಹೇಳಿ ಮೇಡಮ್. ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವೆಶ್ಚನ್ಸ್ ಏನು ನಿಮಗೆ ಸಾಮಾನ್ಯವಾಗಿ ನಿಮ್ಮನ್ನು ಕೇಳುವಂಥ ಪ್ರಶ್ನೆಗಳು ಯಾವ್ಯಾವುದು? ರಫ್ತು ಮಾಡ್ತಕ್ಕಂಥ ವಿಧಾನ ಏನು ಅಂತ ಕೇಳ್ತಾರೆ. ಹಾಗೆ ಯಾವ್ಯಾವ ದೇಶಗಳಲ್ಲಿ ಯಾವ್ಯಾವ ರೀತಿಯ ಸ್ಟ್ಯಾಂಡರ್ಡ್ಸನ್ನು ನಾವು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಪ್ರಶ್ನೆಗಳು ಸರ್. ತಾವು ಹೇಳಿದ್ರಿ ಸಿರಿಧಾನ್ಯಗಳು, ಆಮೇಲೆ ಏನು ರೆಡ್ ಆನಿಯನ್, ಬ್ಯಾಂಗ್ಳೂರ್ ರೋಸ್ ಆನಿಯನ್. ಓಕೆ, ಮಲೇಷಿಯಾ ಸಿಂಗಾಪುರ್ ಅಲ್ಲಿ ತುಂಬಾ ಬೇಡಿಕೆ ಇದೆ ನಮ್ಮ ಬೆಂಗಳೂರು ರೋಸ್ ಆನಿಯನ್. ಅದನ್ನ ರಫ್ತು ಮಾಡ್ತಾ ಇದ್ದಾರೆ. ಈ ಸಿರಿಧಾನ್ಯಗಳನ್ನ ರಫ್ತು ಮಾಡ್ತಿರೋರು ಯಾರು? ತುಂಬಾ ಜನ ಇದ್ದಾರೆ ಸರ್ FPOಗಳು. ಹೌದಾ, ರೈತ ಉತ್ಪಾದಕ ಸಂಸ್ಥೆಗಳು ಬಹಳಷ್ಟು ಇದ್ದಾವೆ. ಸ್ಪೆಷಲಿ ನಾರ್ತ್ ಕರ್ನಾಟಕದ FPOಗಳು ರಫ್ತು ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಕೃಷಿ ಉತ್ಪನ್ನಗಳನ್ನ ರಫ್ತು ಮಾಡುವಂತಹ ಒಂದು ಟೆಂಡೆನ್ಸಿ ಸ್ಟಾರ್ಟ್ ಆಗಿದೆ ಅಲ್ವೇ, ಅಥವಾ ಮುಂಚೆನೂ ಇತ್ತ ಅಥವಾ ಇತ್ತೀಚಿನ ದಿನದಲ್ಲಿ ಏನಾದರೂ ಜಾಸ್ತಿ ಆಗಿದೆ? ಇತ್ತೀಚಿನ ದಿನಗಳಲ್ಲಿ FPOಗಳು ರಫ್ತು ಮಾಡ್ತಕ್ಕಂಥ ಇದು ಜಾಸ್ತಿ ಆಗಿದೆ. ಹಾಗೆ ಮಾಡಬೇಕು ಅಂತಿರೋರಿಗೆ ಬೇಕಾದಂಥ ಸಹಾಯವನ್ನು ಕೂಡ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಬಂದಿದ್ದೀವಿ. ಈ ರಿಜಿಸ್ಟರ್ ಆಗಿರ್ತಕ್ಕಂಥ ಎಲ್ಲ FPOಗಳ ಜೊತೆ ನಾವು ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ. ಹಾಗೂ ಅವರುಗಳನ್ನು ಆದಷ್ಟು ರಫ್ತು ಮಾಡಲಿಕ್ಕೆ ಪ್ರಚೋದನೆಯನ್ನು ಬೇಕಾದಂಥ ಸಹಾಯವನ್ನು ನೀಡ್ತಾ ಇದ್ದೀವಿ ಸರ್. ದೇಶೀಯ ಮಾರುಕಟ್ಟೆಯಲ್ಲಿ ಮಾರೋದಕ್ಕೂ ರಫ್ತು ಮಾರುಕಟ್ಟೆಯಲ್ಲಿ ಮಾರೋದಕ್ಕೂ ಖರ್ಚು ಜಾಸ್ತಿ ಆಗುತ್ತೆ ಅನ್ಸುತ್ತಾ, ಅಥವಾ ಆದಾಯದ ದೃಷ್ಟಿಯಿಂದ ನೋಡಿದಾಗ ಅದೇ ಒಳ್ಳೇದು ಅನ್ಸುತ್ತೆ ರಫ್ತು ಮಾಡೋದೇನೆ? ಖರ್ಚು ಇದೆ ಸರ್, ಖರ್ಚಿಗಿಂತ ಆದಾಯ ಇದೆ. ಆದಾಯ ಯಾವಾಗ ಬರುತ್ತೆ ಅಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಬೇಕಾದಂಥ ಗುಣಮಟ್ಟವನ್ನು ಕಾಯ್ದುಕೊಂಡ್ರೆ ಮಾತ್ರ ನಮಗೆ ಆದಾಯ ಸಿಗುತ್ತೆ. ಇಲ್ಲಿ ಮಾವು 150-200 ರೂಪಾಯಿಗೆ 1 kg ಹೋಗ್ತಿರ್ಬೋದು, ಅದು ಬೇರೆ ದೇಶಕ್ಕೆ ಅಮೆರಿಕಕ್ಕೆ ಕಳಿಸಿದ್ರೆ 2,000-3,000 ಹೋಗ್ಬೋದು. ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಇರೋದು ಏನಂದರೆ ಅಲ್ಲಿಗೆ ಬೇಕಾದಂಥ ಗುಣಮಟ್ಟವನ್ನು ನಾವು ಕ್ವಾಲಿಟಿಯನ್ನು ನಾವು ಕಾಯ್ದುಕೊಂಡಿದ್ದೀವಿ ಅನ್ನೋದು. ಆ ಕ್ವಾಲಿಟಿ ಅನ್ನೋದು ತುಂಬ ಮುಖ್ಯವಾದಂಥ ವಿಷಯ ಆಗುತ್ತೆ ರಫ್ತು ಮಾಡಬೇಕಾದ್ರೆ. ಯಾವುದೇ ಕ್ರಿಮಿ ಕೀಟನಾಶಕಗಳಿರಬಾರ್ದು, ಕ್ರಿಮಿ ಕೀಟಗಳಿರಬಾರ್ದು, ಕೆಮಿಕಲ್ ರೆಸಿಡ್ಯೂಗಳಿರಬಾರ್ದು. ತಿನ್ನಲಿಕ್ಕೆ ಅತಿ ಯೋಗ್ಯವಾದಂಥ ಹಣ್ಣುಗಳನ್ನು ಮಾತ್ರ ನಾವು ರಫ್ತು ಮಾಡಬೇಕಾಗುತ್ತೆ ಸರ್. ಕನ್ಕ್ಲೂಡಿಂಗ್ ವರ್ಡ್ಸ್ ಫ್ರಮ್ ಯು ಧರ್ಮರಾವ್. ಸರ್, ಓನ್ಲಿ ಥಿಂಗ್ ಐ ವುಡ್ ಲೈಕ್ ಟು ಸೇ ದಟ್ ಇಂಡಿಯಾ ಈಸ್ ಎ ನಂಬರ್ ಒನ್ ಇನ್ ಪ್ರೊಡಕ್ಷನ್. When it comes to agri products, we want to make India as the number one exports also. Okay. With the kind support of the agriculture universities, state departments and government of India, we would like to say India as the hub for the quality produce in the global market. Nimma antimavada sandesh raitrige athwa FPO galige. ನಮ್ಮ ಅಪೇಡದ ಉದ್ದೇಶವೇ ಅದು. ಭಾರತದಲ್ಲಿ ಬೆಳ್ತಕ್ಕಂಥ ಬೆಳೆಗಳನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೋರಿಸಬೇಕು ಮತ್ತು ಅವುಗಳಿಗೆ ಒಂದು ಪ್ರೀಮಿಯಂ ಪ್ರೈಸನ್ನು ಸಿಗೋ ಥರ ಮಾಡಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶವಾಗಿದೆ. ಹಾಗೆ ಮಿಡ್ಲ್ಮನ್ನನ್ನು ಅವಾಯ್ಡ್ ಮಾಡಬೇಕು. ಯಾರು ಬೆಳೀತಾರೋ ಅವರಿಗೆ ಅದರ ರಫ್ತು ಮಾಡಿ ಮಾರಿದಂಥ ಪ್ರಯೋಜನ ಸಿಗಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿದೆ ಸರ್. ಸೊ ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಪೂಜಾ ಅವರೇ? ಸರ್, ನನ್ನ ಮೊಬೈಲ್ ಸಂಖ್ಯೆ 9686868639. ಇನ್ನೊಮ್ಮೆ ಹೇಳ್ತೀರಾ? 9686868639. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9686868639. ತಮ್ಮದು ಧರ್ಮರಾವ್ ಅವರ ಇವರ ಮೊಬೈಲ್ ನಂಬರ್ 8828212175. ಒನ್ಸ್ ಮೋರ್, 8828212175. 8822211215. ಒಳ್ಳೆಯದು ಧರ್ಮರಾವ್ ಅವರೇ ಮತ್ತು ಪೂಜಾ ಅವರೇ, ಇದುವರೆಗೂ ಅಪಡ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಮತ್ತು ಕೃಷಿ ಉತ್ಪನ್ನಗಳ ರಫ್ತು ಮತ್ತು ರೈತ ಉತ್ಪಾದಕ ಕಂಪನಿಗಳಿಗೆ ತಾವು ನೀಡ್ತಾ ಇರುವಂತಹ ಬೆಂಬಲ, ಈ ಎಲ್ಲದರ ಬಗ್ಗೆ ಬಹಳ ವಿವರವಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಟು ಆಲ್ ಇಂಡಿಯಾ ರೇಡಿಯೋ ಮೈಸೂರ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಕೇಶವಮೂರ್ತಿ ಸರ್ ಫಾರ್ ಇನ್ವೈಟಿಂಗ್ ಇಪಡ ಟು ದಿಸ್ ಪ್ರೋಗ್ರಾಮ್. ಥ್ಯಾಂಕ್ ಯು. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯಚಟುವಟಿಕೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದವರು ಬೆಂಗಳೂರಿನ